ಗಡಿಭಾಗದ ಕನ್ನಡ ಶಾಲೆಗಳಿಗೆ ಮೂಲಸೌಕರ್ಯ ಒದಗಿಸಲು ಕ್ರಮ, ಡಾ ಸಿ ಸೋಮಶೇಖರ್. ಪೌರ ಕಾರ್ಮಿಕರ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಬದ್ಧ, ಶಿವಣ್ಣ ಕೋಟೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ಸಮಯ ಈಗ 6:50. ಇನ್ನು ಮುಂದೆ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ತೀರ ವ್ಯವಹಾರ ಬುದ್ಧಿಯಲ್ಲಿ ಗಂಡಾದ್ರೆ ಒಳ್ಳೆಯದು, ಹೆಣ್ಣಾದ್ರೆ ಕೆಟ್ಟದ್ದು ಅನ್ನುವಂತ ಹಳೆಯ ಸಂಪ್ರದಾಯವನ್ನು ಬಿಟ್ಟು ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳ ಹಾಗೆ ನೋಡಿಕೊಳ್ಳಿ, ಗಂಡು ಮಕ್ಕಳ ಹಾಗೆ ಅವರಿಗೆ ಶಿಕ್ಷಣ ಕೊಡಿ, ಅವಕಾಶ ನಿರ್ಮಾಣ ಮಾಡಿ, ಭ್ರೂಣ ಹತ್ಯೆ ಮಾಡಿ ಯಾವ ಪಾಪವನ್ನು ಕಟ್ಕೊಳ್ಬೇಡಿ, ಹೆಣ್ಣು ಅನ್ನುವಂತ ಭಾವನೆಯಿಂದ ಅದನ್ನು ದೂರ ತಳ್ಳಬೇಡಿ, ಯಾವುದೇ ಕಾರಣಕ್ಕೂ ಅವಳು ಹೊರೆಯಾಗ್ತಾಳೆ ಅನ್ನೋ ಭಾವನೆಯನ್ನು ತೊರೆದು ಬಿಡಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ, ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೆಳಗರೆ ಮಡಿಕೇರಿಗೆ ಹತ್ತಿರ ಇರುವ ಮೋದೂರು ಕಡಗದಾಳು ಸಮೀಪ ತೋಟ ಮಾಡಿಕೊಂಡಿರುವ ಜಿಟಿ ದಿವಾಕರ ರಾವ್ ಅವರ ಪುತ್ರ ಜಿಡಿ ಶಿವಶಂಕರ್ ಅವರನ್ನ ನಾವು ಇವತ್ತು ಮಾತನಾಡಿಸಿದ್ವಿ. ಶಿವಶಂಕರ್ ಅವರು ಚುರುಕಾಗಿ ತಮ್ಮ ಕೃಷಿ ವೃತ್ತಿಯಲ್ಲಿ ತೊಡಸ್ಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ತಳಿಯ ಹಸುಗಳನ್ನ ಸಾಕೊಂಡಿದ್ದಾರೆ, ತೋಟವನ್ನು ನಿರ್ವಹಿಸಿಕೊಂಡು ಹೋಗ್ತಿದ್ದಾರೆ, ತಮ್ಮ ಊರಿನ ಸಮಾಜದ ಒಳಿತಿಗೂ ಭಾಗಿಯಾಗ್ತಾ ಇರ್ತಾರೆ. ಇವತ್ತು ಅವರ ವಿದ್ಯಾಭ್ಯಾಸದ ಹಿನ್ನೆಲೆ ಮತ್ತು ಅವರ ಕೃಷಿ ಆಸಕ್ತಿ ಮತ್ತಿತರ ಸಂಗತಿಗಳನ್ನ ಪ್ರಸಾರ ಮಾಡ್ತಿದ್ದೀವಿ. ಶಿವಶಂಕರ್ ಅವರನ್ನ ನಾವು ಭೇಟಿ ಮಾಡೋಣ ಅಂತ ಅನ್ಕೊಂಡು 4-6 ಸಾರಿ ಪ್ರಯತ್ನ ಪಟ್ಟರು, ಅದ್ಯಾಕೋ ಕಾಲ ಕೂಡ ಬರಲಿಲ್ಲ. ಇತ್ತೀಚೆಗೆ ಅವರು ಲಭ್ಯ ಇದ್ರು, 4-6 ಗಂಟೆಗಳ ಕಾಲ ಅವರ ಮನೆ ಹತ್ತಿರ ಇರುವ ಚಿತ್ರಣವನ್ನ ತೋಟವನ್ನ ಗಮನಿಸಿದ್ವಿ, ಅವರು ಸಾಕಿರುವ ಕಾಂಗ್ರೆಸ್ ಹಸುಗಳನ್ನ ನೋಡಿದ್ವಿ. ಚೆನ್ನಾಗಿದೆ, ರೈತರು ಹೀಗೂ ಸಾಕ್ಬಹುದು ಅನ್ನೋದಕ್ಕೆ ಇವರು ಒಳ್ಳೆ ಉದಾಹರಣೆ ಆಗ್ತಾರೆ. ಶಿವಶಂಕರ್ ಅವರೇ, ಏನು ಓದಿದ್ದು ಮತ್ತೆ ಕೃಷಿಗೆ ಬಂದಿದ್ದು ಹೇಗೆ ಹೇಳಿ. ನಾನು ಡಿಪ್ಲೊಮಾನ ಮುಗಿಸಲಾಗದೆ ವಿದ್ಯಾಭ್ಯಾಸನ ಮಟ್ಟಗೊಳಿಸಿ ಬಂದು ಕೃಷಿಲಿ ತೊಡ್ಕೊಂಡೆ 1995-96. ಹಾಗೆ ನನ್ನ ಇದು ಕೃಷಿಯಲ್ಲಿ ಸಾಕ್ತಾ ಬಂತು. ನಿಮಗೆ ಕೃಷಿಯಲ್ಲಿ ಆಸಕ್ತಿ ಇತ್ತ ಅಥವಾ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಬಂದ್ರೆ ಹೇಗೆ? ಇಲ್ಲ, ನನಗೆ ವಿದ್ಯಾಭ್ಯಾಸದಲ್ಲೇ ಆಸಕ್ತಿ ಇತ್ತಿಲ್ಲ, ನನ್ನ ಮೂಲವೇ ಕೃಷಿ, ಹಾಗೆ ನಾನು ಕೃಷಿ ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡಂತ ವ್ಯವಸ್ಥೆ. ಎಷ್ಟೋ ಮಕ್ಕಳಿಗೆ ಬೇಸಾಯ, ದನಕರುಗಳು ಮತ್ತೆ ಹಳ್ಳಿ ಜೀವನ ಬಹಳ ಇಷ್ಟ, ಅದ್ಯಾಕೋ ತಂದೆ ತಾಯಿಗಳು ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಗಮನಿಸಿಯೂ ಹೊರಗಡೆ ತಳ್ಳಲಿಕ್ಕೆ ಹೋಗ್ತಾರೆ, ಮತ್ತೆ ವಾಪಸ್ಸು ನಿಮ್ಮಂಥವ್ರು ಹಳ್ಳಿಗೆ ಬಂದ್ಬಿಡ್ತೀರಿ, ಕೃಷಿಗೆ ಮರಳಿ ಬಿಡ್ತೀರಿ. ಒಳ್ಳೇದೆ ನೋಡಿ, ನಿಮಗೆ ವಿಶಾಲವಾದ ಕಾಫಿ ತೋಟ ಇದೆ, ಗದ್ದೆ ಇದೆ, ಅವಕಾಶಗಳು ತುಂಬ ಇದ್ದಾವೆ. ಏನನ್ಸುತ್ತೆ 10-20 ವರ್ಷಗಳ ಒಂದು ಕಾಲಾವಧಿಯನ್ನು ನೋಡಿಕೊಂಡ್ರೆ? ಕೃಷಿಲಿ ಕಷ್ಟ ಸುಮಾರುಂಟು. ನಾವು ಬಹುವಾರ್ಷಿಕ ಬೆಳೆ ಬೆಳೆಯೋರಾದ್ರಿಂದ ಒಂದು ಸಲ ಹೊಡೆತ ತಿಂದರೆ ಅದನ್ನು ಮೇಲೆ ಬರೋದು ಭಾಳ ಕಷ್ಟ. ನಾವು ಹಾಗೆ ಸಾಲದ ಕೂಪಕ್ಕೆ ಬಿದ್ದು ಅದು ಹೊರಗೆ ಬರಬೇಕಾದ್ರೆ ಭಾಳ ಕಷ್ಟ ಆಯಿತು. ಶುರುವಲ್ಲಿ ಏನೋ ಮಾಡಿಬಿಡ್ತೇನೆ, ಆಕಾಶಕ್ಕೆ ಇಡ್ತೇನೆ ಅಂತೇಳೋ ಒಂದು ಭಾವನೆ ಇತ್ತು ನಮಗೆ. ಯಾರ್ಯಾರೋ ಮಾತ್ರ ನಂಬಿಲ್ಲಿ ನಾವು ಇಂಟೆನ್ಸಿವ್ ಕಲ್ಟಿವೇಷನ್ ಮಾಡಿದ್ದು, ಬಹುಶಃ ಅದರಲ್ಲಿ ಚೆನ್ನಾಗಿ ಹೊಡೆತವು ತಿಂದು ರಾಸಾಯನಿಕಗಳನ್ನು ಬಳಸಿ ಕೃಷಿ ಮಾಡಿ ಅಲ್ಲಿ ಬೇಕಾದಷ್ಟು ಹೊಡೆತ ತಿಂದು. ಆದರೆ ಇವತ್ತು ನಮಗೆ ಯಾವ ರೀತಿ ಕೃಷಿ ನಡೆಸ್ಕೊಳ್ಬೇಕು ಅಂತ ಯಾರು ಹೇಳ್ಕೊಡಬೇಕಾದಂಥ ಪರಿಸ್ಥಿತಿ ಇಲ್ಲ. ನಮಗೆ ಕೃಷಿಯಲ್ಲಿ ಏನು ಭಾರಿ ದೊಡ್ಡ ಇದು ಮಾಡಿಬಿಡ್ತೇನೆ ಅಂತ ಹೇಳೋವಂಥ ಆಸೆಯೂ ಇಲ್ಲ. ಪರಿಸರವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು, ನಮ್ಮ ಸುತ್ತಮುತ್ತ ವಾತಾವರಣ ಚೆನ್ನಾಗಿರ್ಬೇಕು ಅಷ್ಟೇ ನಮ್ಮ ಆಸೆ ಹೊರತು ಏನು ನಾನೇನೋ ದೊಡ್ಡ ಕಾರ್ ತಗೊಂಡ್ಬಿಡ್ತಾನೋ ಏನೋ ಮನೆ ಕಟ್ಬಿಡ್ತಾನೆ ಅಂತೇಳ ಆಸೆ ಅಂತೂ ನನಗಿಲ್ಲ. ಇರೋದಲ್ಲಿ ನೆಮ್ಮದಿಯಾಗಿದ್ದೇವೆ. ಬೆಳಿಗ್ಗೆಯಿಂದ ಶುರುವಾದ್ರೆ ಕೆಲಸ, ಸಾಯಂಕಾಲ ಕೆಲಸ, ಮಲಗಿದ ಕೂಡಲೇ ನಿದ್ರೆ, ಅದಕ್ಕಿಂತ ಹೆಚ್ಚಿದ್ದು ಏನು ನಿರೀಕ್ಷೆ ನಮ್ಮಲ್ಲಿಲ್ಲ. ಪರಿಸರದಲ್ಲಿ ಏನೆಲ್ಲ ಕೆಲಸಗಳು ನಡೀತಾ ಇರ್ತವೆ, ಅನೇಕ ಜೀವಿಗಳು ರೈತರ ಉಪಯೋಗಕ್ಕಾಗಿ ದುಡಿತಾ ಇರ್ತವೆ, ಜೀವನ ಮಾಡ್ತಾ ಇರ್ತವೆ. ಅದನ್ನು ನಾವು ತಿಳ್ಕೊಳ್ಳೋದಲ್ಲೇ ಏನೆಲ್ಲ ರಾಸಾಯನಿಕಗಳನ್ನು, ಏನೆಲ್ಲ ಪದಾರ್ಥಗಳನ್ನು ಹೀಗೆ ಬಳಸಬೇಕು, ಇಷ್ಟೇ ಬಳಸಬೇಕು, ಈಗಲೇ ಹಾಕಬೇಕು, ಆಗಲೇ ಹಾಕಬೇಕು, ಹಾಗೆ ಹೀಗೆ ಅಂತ ಅಂದ್ಕೊಂಡು ಏನೆಲ್ಲ ಸೂತ್ರಗಳನ್ನು ಇಟ್ಕೊಂಡು ಹೋಗೋದಿದೆ. ನೀವು ಇದನ್ನು ಮಾಡಿದಿರಿ, ವೈಫಲ್ಯಗಳನ್ನು ಕಂಡಿದಿರಿ, ಆದರೆ ಈಗ ಅನ್ನಿಸುತ್ತೆ ಅಷ್ಟೊಂದು ಮಾಡೋ ಅಗತ್ಯಿರಲಿಲ್ಲ, ಅದನ್ನೆಲ್ಲ ಬಿಟ್ಟಿದ್ರೆ ಇನ್ನಷ್ಟು ನಾವು ಚೆನ್ನಾಗಿರ್ತಿದ್ವಿ ಅಂತ ಅಲ್ವಾ? ಖಂಡಿತ. ಈಗಿನ ವೇಗ ಏನುಂಟೋ ಆ ವೇಗದಲ್ಲಿ ಹೋದ್ರೆ ಬಹುಶಃ ನಮ್ಮ ಮಕ್ಕಳಿಗೆ ಏನು ಉಳಿಯೋಕೆ ಇಲ್ಲ. 5G ಇರ್ಬೋದು, 6G ಇರ್ಬೋದು, ಈ ವೇಗ ಹೊಂದಿಕೊಳ್ಳಕ್ಕೆ ಪರಿಸರಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಈಗಾಗಲೇ ಪಾಠ ಕಲಿಸಿದ್ದೀನಿ, ಮುಂದಕ್ಕಂತೂ ಸರಿಯಾಗಿ ಪಾಠನೇ ಕಲಿಸುತ್ತೆ. ನಮ್ಮದೇ ಆದ ಇತಿಮಿತಿಗಳು ನಮಗೂ ಇರಬೇಕು. ನಮಗೆ ಏನು ಪರಿಸರದಿಂದ ಇಷ್ಟು ತಗೊಳ್ಬೇಕು ಅಷ್ಟೇ ತಗೊಳ್ಬೇಕು. ಯಾಕೆಂದರೆ ನಾವು ಮೊದಲೆಲ್ಲ ಬಹುಶಃ ನಮ್ಮ ತಂದೆಯವರು ಹೇಳೋ ಇದರಲ್ಲಿ ರಾಸಾಯನಿಕ ಬಂದೇನು ಭಾಳ ವರ್ಷ ಏನಾಗಲಿಲ್ಲ, ಒಂದು 50 ವರ್ಷ ಅಂತ ಇಟ್ಕೊಳ್ಳಿ. ಏನು ಚಮಚದಲ್ಲಿ ಹಾಕ್ತಿದ್ರಂತೆ, ಒಂದು ಕಾಲದಲ್ಲಿ ಚಮಚದಲ್ಲಿ ಹಾಕಿದ್ರು, ನನಗೆ ಗೊತ್ತಿದ್ದಾಗೆ ಕರಟದಲ್ಲೂ ಅಳತೆ ಮಾಡಿ ಹಾಕ್ತಾ ಇದ್ರು. ಇವತ್ತೆ ನಾವು ಯಾವ ಮಟ್ಟಕ್ಕೆ ಬಂದಿದ್ದೇವೆ ಅಂತ ಹೇಳಿದ್ರೆ, ನಮಗೆ ಎಕರೆಗೆ 9-10 ಚೀಲ ರಾಸಾಯನಿಕ ಹಾಕಿ ಮೊದಲು ಬೇಕಾದಷ್ಟು ಮರಗಳಿದ್ದು ಹ್ಯೂಮಸ್ ಚೆನ್ನಾಗಿತ್ತು, ಮಣ್ಣಿನ ಇದು ಚೆನ್ನಾಗಿತ್ತು. ಇವತ್ತೇನಾಗಿದೆ, ನಮಗೆ ಕಾಫಿ ಬೇಕು, ಎಲ್ಲ ಮರಗಳನ್ನ ಬೋಳಿಸಿ ಎಕರೆಲ್ಲೊಂದು 4-5 ಮರಗಳನ್ನ ಇಟ್ಕೊಂಡು ಪೂರ ಬಿಸಿಲಲ್ಲಿ ನಾವು ಕಾಫಿ ತೋಟ ಮಾಡ್ತಾ ಇದ್ದೇವೆ. ಬಹುಶಃ ಇದನ್ನು ಹೊಂದಿಕೊಳ್ಳೋದು ಪರಿಸರಕ್ಕೆ ಭಾಳ ಕಷ್ಟ ಉಂಟು ಅಂತ ನನ್ನ ಇದು. ನೀರು ಏನು ಅಂತ ಹೇಳಿದ್ರೆ, ಮೊದಲು ತೊರೆಗಳಲ್ಲಿ ಬೇಕಾದಷ್ಟು ನೀರು ಸಿಗ್ತಾ ಇತ್ತು, ನಮಗಿಷ್ಟು ಉಪಯೋಗವೂ ಇತ್ತಿಲ್ಲ. ಈಗೇನು 50 HP ಬಂತು, 100 HP ಬಂತು, ಬೋರ್ವೆಲ್ಗಳು ಬಂದು ಇದೇ ಮಟ್ಟಕ್ಕೆ ನಾವು ಪರಿಸರಕ್ಕೆ ಹಾನಿ ಮಾಡ್ತಾ ಹೋದರೆ ಮುಂದೊಂದು ದಿವಸ ಎಲ್ಲಿಗೆ ಹೋಗಿ ಮುಟ್ತೇವೆ ಅಂತ ಹೇಳೋದೇ ನಮ್ಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಆದರೆ ಅಲ್ಲಿವರೆಗೆ ಹೋಗೋದು ಬೇಡ ಅಂತ ನನ್ನ ಅನಿಸಿಕೆ. 22 ಎಕರೆ ಕಾಫಿ ಇದೆ, ಕಾಫಿಯಲ್ಲಿ ಯಾವುದು ತಳಿ ಹಾಕೊಂಡಿದ್ದಾರೆ, ತೋಟದಲ್ಲಿ ಎಂತೆಂತ ಮರಗಿಡಗಳಿದಾವೆ ಹೇಳಿ. ನಮ್ಮಲ್ಲಿ ಮುಖ್ಯವಾಗಿ ಅರೇಬಿಕಾ No. 6, ರೋಬಸ್ಟಾ ಕಾಂಜನ್ಸೀಸ್ ಉಂಟು, ಓಲ್ಡ್ ಪೆರಿಡನೆ ಉಂಟು, ನೆರಳು ಜಾಸ್ತಿ ಉಂಟು. ಅರೇಬಿಕಕ್ಕೆ ನಾವು ಇಟ್ಟಿರೋ ನೆರಳು ಜಾಸ್ತಿ, ಮತ್ತೆ ಪೂರ್ವಕ್ಕೆ ಬಿದ್ದ ಜಾಗ ಅಂದ್ರೆ ನಮ್ಮಲ್ಲಿ ಸ್ವಾಭಾವಿಕವಾಗಿ ನೆರಳು ಜಾಸ್ತಿ. ಥರಾವರಿ ಕಾಡು ಮರಗಳುಂಟು, ಸಿಲ್ವರ್ಗಳು ಉಂಟು, ಅದರ ಮಧ್ಯೆ ಹೆಚ್ಚಾಗಿ ದೊಡ್ಡ ದೊಡ್ಡ ಮರಗಳಿದ್ದಾವೆ, ಅನ್ನ ಇಟ್ಕೊಂಡಿದ್ದಾವೆ. ಕೆಲವರು ಕೇಳ್ತಾರೆ ಯಾಕೆ ಈ ಥರ ನೆರಳು ಇಟ್ಕೊಂಡಿದೆ ತೋಟದಲ್ಲಿ, ಯಾಕೆ ಈ ಮರಗಳನ್ನ ಇಟ್ಕೊಂಡಿದ್ದೆ ಅಂತ. ನಾನು ಮಾತ್ರ ಬದುಕುವಂಥದ್ದಲ್ಲ, ಪರಿಸರ ಅಂತೇಳಿದರೆ ಪ್ರಾಣಿ ಪಕ್ಷಿ ಎಲ್ಲೋ ಬದುಕಬೇಕು. ನಮ್ಮಲ್ಲಿ ಈ ಮರ ಇರೋದ್ರಿಂದ ಮರದ ಪೊಟ್ರಲ್ಲಿ ಬದುಕುವಂಥ ಸುಮಾರು ಬೆಕ್ಕುಗಳು, ನಾವು ದುಡ್ಡಿನ ಆಸೆಗೆ ಅದನ್ನೆಲ್ಲ ಕಡಿದು ನಮಗೇನು ಬೇಕೋ ಅದನ್ನು ಮಾತ್ರ ಬೆಳೆಸ್ತೇವೆ. ಬಹುಶಃ ಇದು ನಾವು ಮಾಡ್ತೇವೆ ಒಂದು ದೊಡ್ಡ ಅಪರಾಧ. ಮತ್ತೇನು ಅಂತೇಳಿದರೆ ನಾವು ಪ್ರತಿಯೊಂದನ್ನು ದುಡ್ಡಿನ ದೃಷ್ಟಿಯಲ್ಲೇ ನೋಡ್ತೇವೆ. ಮರ ಇರ್ಬೋದು, ಟಿಂಬರ್ ಆದರೆ CFT ಎಷ್ಟು ಸಿಗ್ತದೆ, ಈ ಮಟ್ಟದಲ್ಲಿ ಅಲ್ಲ. ಅದರ ಮೇಲೂ ಸಹ ಮರಗಳಿದ್ದಾವೆ, ಪ್ರಾಣಿ ಪಕ್ಷಿಗಳು ಅದನ್ನು ಅವಲಂಬಿಸ್ಕೊಂಡಿರ್ತವೆ. ಅದೇನಾಗ್ತದೆ, ನಾವು ಆ ಮರಗಳನ್ನ ಯಾವಾಗ ತೆಗೆದು ಸ್ವಾಭಾವಿಕವಾಗಿ ಕೀಟಗಳು ಇದೆಲ್ಲ ಅದನ್ನು ಹೊಂದ್ಕೊಂಡಿರೋವೆಲ್ಲ ನಮ್ಮ ಬೆಳೆಗಳಿಗೆ ಬರ್ತವೆ. ಹಾಗಾಗಿ ನಾವು ಈ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೇವೆ ಇವತ್ತು. ಆ ಮರಗಳ ಇದರ ಬಗ್ಗೆ ಬಹುಶಃ ಯಾರು ಗಮನವೇ ಕೊಡೋದಿಲ್ಲ. ಅದಕ್ಕೆ ಕೊಟ್ಟು ನಮ್ಮ ಪರಿಸರನ ಚೆನ್ನಾಗಿಟ್ಕೊಂಡ್ರೆ ಮುಂದೊಂದು ದಿವಸ ನಮಗೂ ಪ್ರಯೋಜನ ಆಗ್ಬೋದು, ನಮ್ಮ ಮಕ್ಕಳಿಗೂ ಸ್ವಲ್ಪ ಒಳ್ಳೆ ಆರೋಗ್ಯಯುತ ಜೀವನ ನಡೆಸಬಹುದು ಅಂತ ನನ್ನ ಅಭಿಪ್ರಾಯ. ಕಾಫಿ ತೋಟಕ್ಕೆ ಚೆನ್ನಾಗಿ ಸಗಣಿ ಗೊಬ್ಬರವನ್ನು ಕೊಡ್ತೀರಿ, ಈಗ ಅಂತೂ ಎರೆಹುಳು ಗೊಬ್ಬರವನ್ನು ಮಾಡಿಕೊಂಡು ಪೂರೈಕೆ ಮಾಡ್ತಿದ್ರಿ, ಹಾಗೆ ಕೊಟ್ಟಿಗೆಯ ಬಗ್ಗಡವನ್ನು ನೀವು ಪಂಪ್ ಮಾಡಿ ತೋಟಕ್ಕೆ ಕೊಡಿಸ್ತೀರಿ, ಇದ್ರ ಬಗ್ಗೆ ಹೇಳಿ ಹೇಗೆ ಹೇಗೆ ಕೊಡ್ತಿದ್ರಿ, ಏನು ಅನುಕೂಲವನ್ನು ಕಂಡಿದ್ದೀರಿ? ನಿಜ ಹೇಳಬೇಕು ಅಂತ ಹೇಳಿದ್ರೆ ಪೂರ್ತಿ ಸಗಣಿ ಗೊಬ್ಬರನ ನಮಗೆ ಉಪಯೋಗಿಸೋಕ್ಕಷ್ಟು ಸುಲಭ ಅಂತೂ ಇಲ್ಲ. ನಮ್ಮ ಜಾಗ ಆ ಥರ ಇರೋದ್ರಿಂದ ಗೊಬ್ಬರ ಏನಂತೇಳಿ ಮೊದಲೆಲ್ಲ ನಾವು ಈ ಗೋಬರ್ ಗ್ಯಾಸ್ ಲರಿ ಹಾಗೆ ಕೊಟ್ಟಿಗೆ ತೊಳೆದ ನೀರೆಲ್ಲ ಗಿಡ ಬುಡಬುಡಕ್ಕೆ ಬಿಡ್ತಿದ್ವು. ಈಗ ಅದು ಕೆಲಸದವರ ಕೊರತೆಯಿಂದಾಗಿ ಅದು ನಡೀತಾ ಇಲ್ಲ, ನಮ್ಮ ಕೈಯಲ್ಲಿ ಬಿಟ್ಟುಬಿಡ್ತೇವೆ ತೋಟದಲ್ಲಿ, ಎಲ್ಲ ಹೊಕ್ಕೊಳ್ತದೆ ಹರ್ಕೊಳ್ತದೆ. ಮತ್ತು ಎರಡನೇದಾಗಿ ಸಗಣಿ ಗೊಬ್ಬರ ಅದೇ ಗಿಡ ಬುಡಕ್ಕೆ ಹಾಕ್ತೇವೆ, ಬಿಟ್ಟರೆ ಗುಂಡಿ ಗಿಂಡಿ ತೆಗೆದು ಹಾಕುವಂಥ ವಿಚಾರ ಇಲ್ಲ. ಇರೋದನ್ನು ಪೂರ್ತಿ ನಮಗೆ ಬೇಕಾದ ತರಕಾರಿ ಮಾಡಿಕೊಳ್ತೇವೆ, ಆ ಗೊಬ್ಬರನ ನಾವು ಪೂರ್ತಿ ಉಪಯೋಗಿಸ್ತೇವೆ, ಯಾರಿಗೂ ಮಾರುವಂಥ ವಿಚಾರ ಇಲ್ಲ. ನಮ್ಮ ಇದಕ್ಕಿಷ್ಟು ಬೇಕು ಅಷ್ಟನ್ನು ಮಾಡ್ತೇವೆ. ನಾವು ನೋಡ್ತಾ ಇದ್ವಿ ನಿಮ್ಮಲ್ಲಿ ಹತ್ತತ್ರ 35 ಹಸುಗಳು, ಕರುಗಳು, ಹೋರಿಗಳು ಅಥವಾ ಎತ್ತುಗಳು, ಕಡಸುಗಳು ಇದ್ದಾವೆ. ಕೊಟ್ಟಿಗೆ ತುಂಬ ವಿಶಾಲವಾದ ಕೊಟ್ಟಿಗೆಯಲ್ಲಿ ಈ ಒಂದು ಜಾನುವಾರುಗಳಿದ್ದಾವೆ, ಹಸುಗಳನ್ನು ಇಟ್ಕೊಂಡಿದ್ರೆ ಎಷ್ಟು ಸಗಣಿ ಸಿಗ್ಬೋದು, ಎಷ್ಟು ಗೊಬ್ಬರ ಲಭಿಸುತ್ತೆ? ಸಾಧಾರಣ ದಿವಸಕ್ಕೊಂದು 250 kg ಹತ್ರ ನಮಗೆ ಸಗಣಿ ಸಿಗ್ತದೆ. ಏನು ಮಾಡ್ತೇವೆ ಅಂತ ಒಂದು ಕಡೆ ಹಾಕಿ ಅದಕ್ಕೆ ಕಸ ಗಿಸ ಎಲ್ಲ ಹಾಕಿ ಎರೆಹುಳ ಬಿಡ್ತೇವೆ. ಅದಕ್ಕೆ ತೊಟ್ಟಿಗಿಟ್ಟು ಅಂತ ಏನು ಮಾಡಲಿಲ್ಲ ನಾವು. ಎರೆಹುಳಕ್ಕೆ ಮುಖ್ಯವಾಗಿ ಬೇಕಾಗಿರೋವಂಥದ್ದು ನೀರು ಹಾಗೂ ನೆರಳು. ಕೆಲವು ಇದರಲ್ಲಿ ಸ್ವಲ್ಪ ಹೆಗ್ಗಡ ಕಾಟ ಇರ್ತದೆ, ಇರುವೆ ಇರ್ತದೆ, ಸ್ವಲ್ಪ ತಿಂದೋದ್ರೆ ಏನು ತೊಂದರೆ ಏನಿಲ್ಲ. ಹಾಗೆ ತುಂಬ ಖರ್ಚು ಮಾಡದೆ ತೊಟ್ಟಿ ಮಾಡದೆ ನಾವು ಎರೆಹುಳ ಗೊಬ್ಬರಗಳನ್ನ ಪಡ್ಕೊಳ್ತೇವೆ, ಅದನ್ನು ನಮ್ಮ ಇದಕ್ಕೆಲ್ಲ ಉಪಯೋಗಿಸ್ಕೊಳ್ತೇವೆ. ನಿಜ, ಭೂಮಿಗೆ ಎಷ್ಟು ಗೊಬ್ಬರ ಹಾಕಿದ್ರೂ ಸಾಕಾಗಲ್ಲ. ನೀವು ಈಗ ಹಾಕಿದ ಗೊಬ್ಬರ 4-6 ತಿಂಗಳು ಆದ ನಂತರ ನೋಡಿದರೆ ಕಾಣೋದಿಲ್ಲ ಅಲ್ವಾ? ಹೌದು, ಖಂಡಿತ. ಮತ್ತೆ ಗೊಬ್ಬರ ಹಾಕೋದಲ್ಲೂ ಬಹುಶಃ 2 ಥರ ಉಂಟು. ನಾವು ಮೊದಲೆಲ್ಲ ಹೇಗೆ ಅಂತೀರಿ, ಗದ್ದೆಗೆಲ್ಲ ಗೊಬ್ಬರ ಹಾಕುವಾಗ ದನದ ದೊಡ್ಡಿ ಮಾಡಿ ಅದಕ್ಕೆ ಸೊಪ್ಪು ಹಾಕಿ ಅದನ್ನು ಹಾಗೆ ಡೈರೆಕ್ಟ್ ಆಗ್ತಿತ್ತು. ಬಹುಶಃ ನೀರು ನಾವು ಕಟ್ಟೋದ್ರಿಂದ ಅದಲ್ಲೇ ಕಳೆದುಕೊಳ್ತಿತ್ತು, ತೊಂದರೆ ಆಗ್ತಿತ್ತಿಲ್ಲ. ಇವತ್ತಿನ ಕಾಲದಲ್ಲಿ ನಾವು ಕಾಫಿ ತೋಟಕ್ಕೆ ಹಾಕುವಾಗ ಕೊಳೆಯದೇ ಇರುವಂಥ ಗೊಬ್ಬರ ಹಾಕೋದಕ್ಕಿಂತ ಕೊಳೆತ ಗೊಬ್ಬರ ಹಾಕಿದರೆ ಹೆಚ್ಚು ಪ್ರಯೋಜನ. ಗೊಬ್ಬರ ಯಾವಾಗಲೂ ಹಾಕುವಾಗ ಆ ವಾಸನೆ ಹೋಗಿರಬೇಕು. ಕಳೆತ ಗೊಬ್ಬರ ವಾಸನೆ ಇರೋದಿಲ್ಲ, ಕಳೆಯದೇ ಇರೋ ಗೊಬ್ಬರ ವಾಸನೆ ಇರ್ತದೆ. ಆ ಗೊಬ್ಬರ ಹಾಕಿದರೆ ಆ ಬಿಸಿ ಶಾಖ ಉತ್ಪತ್ತಿ ಆಗ್ತದೆ, ನೆಮಟೋಡ್ಸಿಗೆಲ್ಲ ಆಹ್ವಾನ ಕೊಡ್ತದೆ. ಹಾಗಾಗಿ ಕೊಳೆತ ಗೊಬ್ಬರನ ಹಾಕೋದು ಒಳ್ಳೆಯದು. ಯಥೇಚ್ಛವಾಗಿ ಗೊಬ್ಬರ ಸಿಗ್ತಿರೋದು ಒಂದು ಮೆಚ್ಚುಗೆಯ ಸಂಗತಿ. ಎಷ್ಟೋ ಕಡೆಗೆ ಒಂದು ಎರಡು ಹಸುಗಳನ್ನು ಇಟ್ಕೊಂಡಿಲ್ಲ, ಜಾನುವಾರುಗಳನ್ನು ಇಟ್ಕೊಳ್ಳಿಕ್ಕಾಗಿಲ್ಲ, ಎಲ್ಲದನ್ನು ಹೊರಗಡೆಯಿಂದ ಖರೀದಿ ಮಾಡೋದಿದೆ. ಸಗಣಿ ಗೊಬ್ಬರವನ್ನು ಕೆಲವಾರು ಜನ ಖರೀದಿ ಮಾಡಿಕೊಂಡು ಹಾಕೋದಿದೆ. ನಿಮಗೆ ಆ ಒಂದು ತಲೆನೋವಿಲ್ಲ, ನಿಮ್ಮಲ್ಲೇ ಉತ್ಪಾದನೆ ಆಗುವ ಶುದ್ಧ ಸಾವಯವ ಗೊಬ್ಬರ ಅಥವಾ ಸಗಣಿ ಗೊಬ್ಬರವನ್ನು ತೋಟಕ್ಕೆ ಉಪಯೋಗಿಸ್ಕೊಳ್ತದ್ರಿ. ಇದರ ಪರಿಣಾಮಗಳ ಬಗ್ಗೆ ಹೇಳಿ. ಈಗ 4-6 ವರ್ಷಗಳಿಂದ ಯಾಕೆ 16 ವರ್ಷಗಳಿಂದ ಸಗಣಿ ಗೊಬ್ಬರವನ್ನ ತೋಟಕ್ಕೆ ಹಾಕ್ತದ್ರಿ, ಏನು ಒಳ್ಳೆ ಪರಿಣಾಮಗಳನ್ನು ಕಂಡಿದಿರಿ? ಪರಿಣಾಮಗಳು ಅಂತ ಹೇಳಿದರೆ ನಮಗೆ ಕಂಪನಿ ಗೊಬ್ಬರ ಒಂದು ರೌಂಡ್ ಕೊಡದೆ ಹೋದರೂ ಸಹ ನಮ್ಮ ಗಿಡಗಳು ಚೆನ್ನಾಗಿದ್ದಾವೆ, ತೊಂದರೆ ಏನಿಲ್ಲ. ಆದರೆ ಇವತ್ತಿನ ಕೃಷಿಯಲ್ಲಿ ನೋಡೋದಾದರೆ ನಾವು ಇಟ್ಕೊಂಡಿರೋ ನೆರಳೆ ನಮಗೆ ತೊಂದರೆ ಅಂತ ಆಗ್ತದೆ. ಒಂದು ಕಡೆಯಿಂದ ನೆರಳು ಕಡಿಯೋಕೆ ಮನಸ್ಸಿಲ್ಲ, ಇನ್ನೊಂದು ಕಡೆಯಿಂದ ನೆರಳು ಕಡಿಯೋದ್ರೆ ನಮ್ಮ ಕಾಫಿ ಬರೋದಿಲ್ಲ. ಆದರೂ ಸಹ ನಾವು ಈ ಗೊಬ್ಬರ ಹಾಕಿದ್ರಿಂದ ನಮ್ಮ ಗಿಡಗಳ ಹಸಿರುತನ ಇದೆಲ್ಲ ಉಳಿಸ್ಕೊಂಡಿದ್ದಾವೆ. ಮತ್ತು ಎರಡನೇದಂತಂದರೆ ಕೆಲವು ಜಾಗದಲ್ಲಿ ನಮ್ಮಲ್ಲಿ ನೀರಾವರಿ ನಮಗೆ ಮಾಡೋಕ್ಕಾಗೋದಿಲ್ಲ, ನಮ್ಮ ತೋಟದ ಮೇಲ್ಭಾಗದಲ್ಲಿ. ಅಲ್ಲಿ ಸಹ ಗಿಡಗಳು ಸ್ವಲ್ಪ ತಡ್ತಾ ಉಂಟು, ಮಳೆ ಬರದೇ ಹೋದರೂ ಸಹ ಕಾಫಿ ಇಳುವರಿ ತುಂಬ ಹೊಡೆತ ಅಂತೂ ಕೊಡೋದಿಲ್ಲ. ಏಕರೆಗೆ ಒಂದು 50 ಚೀಲ ಬರದೇ ಹೋದರೂ 15-20 ಚೀಲಕ್ಕಂತೂ ತೊಂದರೆ ಆಗೋದಿಲ್ಲ, ಎವರೇಜ್ ಒಂದು ಈಲ್ಡ್ ಸಿಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಮಳೆಗಾಲದಲ್ಲಿ ಈ ತರದ ತೋಟಗಳಲ್ಲಿ ಹಣ್ಣು ಉದುರೋದು ಕಡಿಮೆ ಆಗ್ತದೆ, ಅಥವಾ ಹಣ್ಣು ಆದಾಗ ಮಳೆ ಬಂದಾಗ ನೀರು ತುಂಬಿದ್ರೂ ಗಿಡದಲ್ಲಿ ಉಳಿತತೆ, ನೆಲಕ್ಕೆ ಸೇರೋದು ಕಡಿಮೆ ಅಂತ ಅನ್ಕೊಂಡು ಮಾತಾಡೋದಿದೆ, ಏನಂತೀರಿ? ನಮಗೆ ಆ ಸಮಸ್ಯೆ ಬರಲಿಲ್ಲ, ಯಾಕಂತ ಹೇಳಿದ್ರೆ ನಮ್ದು ಇಳಿಜಾರು ಪ್ರದೇಶ, ಆದ್ರಿಂದ ನಮಗೆ ನೀರು ನಿಲ್ಲುವ ಸಮಸ್ಯೆ ಅಂತೂ ಅಷ್ಟು ಕಾಣೋದಿಲ್ಲ. ಕೊಳೆ ರೋಗ ಅಂತೂ ಇರ್ತದೆ, ಯಾಕಂತಂದ್ರೆ ಮೊದಲೆಲ್ಲ ನಮಗೆ ಮಳೆಗಾಲದಲ್ಲಿ ಎಲ್ಲರೂ ಹೇಳೋದುಂಟು, ನಾವು ಕಾಫಿ ಎಲ್ಲ ಉದುರೋಯ್ತು ಉದುರೋಯ್ತು ಅಂತ. ಗಿಡಕ್ಕೂ ಒಂದು ಧಾರಣ ಶಕ್ತಿ ಅಂತ ಹೇಳೋದಿದೆ, ಎಷ್ಟು ಬೇಕೋ ಅಷ್ಟೇ ಕಾಫಿ ಅದು ಇಟ್ಕೊಳ್ಳೋದು ಹೊರತು ಹೆಚ್ಚಾದನ್ನ ಉದುರಿಸೇ ಉದುರಿಸ್ತದೆ. ಆದರೂ ಈ ವರ್ಷದ ಮಟ್ಟಿಗೆ ಹೇಳಬೇಕು ಅಂತಂದರೆ ಕಾಫಿಲಿ ಚೆನ್ನಾಗಿ ಹೊಡೆತ ತಿಂದಿದ್ದೇವೆ, ತುಂಬ ಉದುರಿ ಹೋಗಿದೆ ಕಾಫಿ. ಅದು ಮಳೆ ಏರುಪೇರು ಭಾಳ ಹೊಡೆತ ಕೊಡ್ತಾ ಉಂಟು ನಮಗೆ. ಈಗೀಗ ಹವಾಮಾನ ವೈಪರೀತ್ಯದಿಂದಾಗಿ ಮೊದಲಿನ ಆಗಲ್ಲ, ಏನೋ 3 ತಿಂಗಳಲ್ಲಿ ಬರೋ ಮಳೆ 10 ದಿವಸದಲ್ಲಿ ಹೊಡೆದು ನಮ್ಮನ್ನು ನಾಶ ಮಾಡ್ತಾ ಉಂಟು. ಏನು ಮಾಡೋಕ್ಕಾಗೋದಿಲ್ಲ, ಪರಿಸರಕ್ಕೆ ನಾವು ಮಾಡಿದ ಹಾನಿಯಿಂದಾಗಿ ಇದನ್ನು ನಾವು ಉಣ್ಲೇಬೇಕು. ಈ ಸಾರಿಯ ಫಸಲು ಹೋದ ಸಾರಿಯ ಫಸಲನ್ನು ಹೋಲಿಕೆ ಮಾಡಿ ನೋಡಿದ್ರೆ ಏನನ್ನಿಸುತ್ತೆ? ಇಲ್ಲ, ಈ ವರ್ಷ ನಿಜ ಹೇಳಬೇಕು ಅಂತ ನಾನು ಇಷ್ಟು ಕಳಪೆ ಆಗ್ಬೋದು ಅಂತ ಯೋಚನೆ ಮಾಡಿದ್ದಿಲ್ಲ. ಒಂದು 30% ಅರೇಬಿಕಾ ಇರ್ಬೋದು, 40-45% ರೋಬಸ್ಟ್ ಆಗಿರ್ಬೋದು, ಎವರೇಜ್ ಈಲ್ಡಿಗಿಂತ ಕಮ್ಮಿ ಆಗಿದೆ. ಬಹುಶಃ ಎಲ್ಲ ಕಡೆ ಇದೇ ಪರಿಸ್ಥಿತಿ, ಒಂದು ಮಳೆ ಕಾರಣ, ಇನ್ನೊಂದು ನಮಗೆ ಬ್ಲಾಸಮ್ ಶವರ್ ಎಲ್ಲವೂ ಕಾರಣವೇ ಹವಾಮಾನ. ಇದು ಬಹುಶಃ ನಮ್ಮ ಗಿಡಗಳು ಭಾರಿ ಚೆನ್ನಾಗಿ ಹೇಳ್ತಾ ಇದ್ದಾವೆ, ಅವುಗಳಿಗೆ ತಡ್ಕೊಳಕ್ಕೆ ಅವುಗಳಿಗೂ ಸ್ವಲ್ಪ ಕಷ್ಟ ಆಗ್ತಾ ಉಂಟು. 22 ಎಕರೆಯಲ್ಲಿ ಅರೇಬಿಕನೂ ಇದೆ ರೋಬಸ್ಟನೂ ಇದೆ ಅಲ್ವಾ, ಯಾವ್ದು ಹೆಚ್ಚಿದೆ? ಎರಡು ನಮಗೆ ಸಮ ಪ್ರಮಾಣದಲ್ಲಿದೆ, 8 ಎಕರೆ ಹತ್ರ ಅರೇಬಿಕಾ ಇದೆ, ಒಂದು 8 ಎಕರೆ ಹತ್ರ ರೋಬಸ್ಟ ಇದೆ, ಬಾಕಿ ಉಳಿದ ಜಾಗ ಹಾಗೆ ಖಾಲಿ ಬಿಟ್ಟಿದ್ದೇವೆ. ಅದರಲ್ಲಿ ಇನ್ನು ಕೃಷಿ ಮಾಡುವ ಆಸಕ್ತಿ ಅಂತೂ ನನಗಿಲ್ಲ. ಇನ್ನು ಯಾವುದೇ ಕಾರಣಕ್ಕೂ ನಮಗೆ ಗಿಡ ಹಾಕೋದು ಬೇಡ, ತೋಟ ಮಾಡೋದು ಬೇಡ, ಅದು ಅದರಷ್ಟಕ್ಕೆ ಇರಲಿ, ನಾವು ನಮ್ಮಷ್ಟಕ್ಕೆ ಇರುವ ಅಂತ ಹೇಳೋ ಅಭಿಪ್ರಾಯ ಅನ್ನೋದು. ಯಾಕೆಂತ ಹೇಳಿದರೆ ಗಿಡ ಹಾಕೋದೊಂದು ಭಾರಿ ಸುಲಭ, ತೋಟ ಮಾಡಿಬಿಡ್ಬೋದು, ಆದರೆ ಕುಯಿಲು ಸಮಯದಲ್ಲಿ ನಾವು ಪಡೋ ಪಾಡು ಆ ದೇವರೇ ಕಾಪಾಡಬೇಕು ನಮ್ಮನ್ನು. ಗಿಡದಲ್ಲಿ ಕಾಫಿ ಕಾಣುತ್ತದೆ, ನಮಗೆ ಕುಯಿಲು ಮಾಡೋಕ್ಕಾಗೋದಿಲ್ಲ. ಜನರು ಹುಸಿ ಬಂದಾಗೆ ಸಂಬಳ ಕೇಳ್ತಾರೆ, ಆ ಸಮಯದಲ್ಲಿ ಬೇಡಪ್ಪ ನನಗೆ ಈ ಕಾಫಿಯೇ ಬೇಡ, ಒಂದು 200-250 ಚೀಲ ಕಾಫಿ ಆದರೆ ನಮಗೆ ಧಾರಾಳ ಸಾಕು, ನಮ್ಮ ಜೀವನಕ್ಕೆ ಏನೂ ತೊಂದರೆ ಇಲ್ಲ, ಅಷ್ಟಿದ್ರೆ ಸಾಕು. ನನ್ನ ಇದರಲ್ಲಿ ನನಗೆ ಅಷ್ಟೇ ಇದ್ರೆ ಸಾಕು, ನನಗೆ ಅದಕ್ಕಿಂತ ಜಾಸ್ತಿ ಏನು ಬೇಕಾಗಂತಲೂ ಇಲ್ಲ, ನನ್ನ ಇದರಲ್ಲಿ ನೆಮ್ಮದಿಯಾಗಿದ್ದೇನೆ. ಕಾಳುಮೆಣಸು ಹೇಗಿದೆ ನಿಮ್ಮ ತೋಟದಲ್ಲಿ? ಇಲ್ಲ, ಕಾಳುಮೆಣಸು ಒಂದು ಕಾಲದಲ್ಲಿ ಚೆನ್ನಾಗಿತ್ತು, ಈಗ ಬಳ್ಳಿಗಳೆಲ್ಲ ಹೋಗಿದ್ದಾವೆ. ಇರುವ ಕೆಲವು ಬಳ್ಳಿಗಳಲ್ಲಿ ಪರವಾಗಿಲ್ಲ ಫಸಲು, ನೆರಳು ಜಾಸ್ತಿ ಉಂಟು. ಮತ್ತು ಅದಕ್ಕೆ ಈಗ ಹೊಸ ಗಿಡ ನೆಟ್ಟರೆ ಹಳೆ ತೋಟದಲ್ಲಿ ಹೊಸ ಗಿಡಗಳು ಮೇಲೆ ಬರೋದೇ ಇಲ್ಲ, ಮೊದಲಿನ ಇದು ಇಲ್ಲ. ಕಾಳುಮೆಣಸು ಆ ಹವಾಮಾನ ವೈಪರೀತ್ಯ ನಿಮಗೆ ಕಾಣುತ್ತದೆ, ಯಾಕೆಂದರೆ ಮೊದಲು ನೆಟ್ಟು ಬಿಟ್ಟರೆ ಸಾಕು ಒಳ್ಳೆ ಮೆಣಸು ಹಬ್ಕೊಂಡು ಬರ್ತಾ ಇತ್ತು. ಇವತ್ತು ಆ ಎಲೆಯ ಲಕ್ಷಣ ಇರ್ಬೋದು, ಎಲ್ಲವೂ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಉಂಟು, ಆರೋಗ್ಯ ಅಂತೂ ನಮಗೆ ಅದರಲ್ಲಿ ಕಾಣೋದೇ ಇಲ್ಲ. ಹಾಗಾಗಿ ಏನೋ 300 ಕೆಜಿ ಒಳ್ಳೆ ಮೆಣಸು ಬಂದರೂ ಸಾಕು ನಮಗೆ, ಇನ್ನೇನು ಜಾಸ್ತಿ ಏನು ಆಸೆ ಅಂತೂ ನಮಗಿಲ್ಲ. ಯಾಕೆಂದರೆ ಅದಕ್ಕೆ ತುಂಬ ರಾಸಾಯನಿಕಗಳನ್ನ ಹೊಡಿಬೇಕಾಗ್ತದೆ, ಅವ್ರು ಹೇಳಿದಾಗ ಮಾಡಬೇಕಾದ್ರೆ ನಮ್ಮಂದು ಆಗುವಂಥ ಕೆಲಸ ಅಲ್ಲ. ನಾವು ಒಂದು ರೌಂಡ್ ಬೋರ್ಡ್ ಹೊಡಿತೇವೆ, ಅರೇಬಿಕ ಕೊಡಿಯೋಗ ಅದಕ್ಕೆ ಹೊಡಿತೇವೆ, ಅದರ ಮೇಲೇನು ದೊಡ್ಡ ಕೃಷಿ ಅಂತ ನಾವು ಅದಕ್ಕೆ ಮಾಡೋದಿಲ್ಲ. ಕಳೆನಾಶಕಗಳನ್ನು ಎಷ್ಟೋ ಜನ ಬಳಸ್ಕೊಂಡು ಕಳೆಗಳನ್ನು ಹತೋಟಿ ಮಾಡ್ತಾರೆ, ನೀವು? ದೇವರು ನನ್ನ ಮಕ್ಕಳಿಗೆ ಬುದ್ಧಿಮಾಂದ್ಯತೆಯೋ ಇನ್ನೊಂದು ಕೊಡಲಿಲ್ಲ, ಚೆನ್ನಾಗಿದ್ದಾರೆ ಮಕ್ಕಳು. ಈ ಕಳೆನಾಶಕ ಯಾಕೆ ಉಪಯೋಗಿಸಿದ್ರು ಅಂತ ಹೇಳೋದೇ ಜನರಿಗೆ ಗೊತ್ತಿಲ್ಲ. ಏನಂತಾರೆ, ಇವತ್ತಿನ ಕ್ಷಣಿಕ ಲಾಭಕ್ಕೋಸ್ಕರ ಕಳೆನಾಶಕ ಹೊಡಿತಾ ಇದ್ದಾರೆ. ಎಷ್ಟೋ ಕಡೆ ಬ್ಯಾನ್ ಆಗಿರೋಂಥದ್ದು ನಮ್ಮ ದೇಶದಲ್ಲಿ ಚೆಲ್ತಾ ಇದ್ದಾರೆ. ಗ್ಲೈಫೋಸೆಟ್ ಅಂತೂ ಬ್ಯಾನ್ ಆಗಿದೆ, ಆದರೂ ನಾವು ಅದನ್ನು ಒಪ್ಪಕ್ಕೆ ತಯಾರಿಲ್ಲ. ನಾವು ನಮಗೆ ಒಟ್ಟಾರೆ ಇವತ್ತಿನ ಕಳೆ ಇದಾಗಬೇಕು. ಅದರಿಂದ ಯಾವ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿದರೆ, ಎಷ್ಟೋ ಕಡೆ ನಾವು ನೋಡುವ ಕಳೆಗಳು ಕಾಣೋದೇ ಇಲ್ಲ. ಈಗ ಕಳೆಗಳು ಬರೀ ಕಳೆಗಳಲ್ಲ, ಅವು ಪ್ರಾಣಿ ಪಕ್ಷಿಗಳಿಗೆ ಆಹಾರ, ಅದೆಲ್ಲ ಹೋಗಿ ಕೆಲವು ಥರದ ಕಳೆಗಳು ಬಂದುಬಿಟ್ಟಿದ್ದಾವೆ, ಆವರಿಸ್ಕೊಂಡಿದ್ದಾವೆ. ಇದು ಇದರ ದುಷ್ಪರಿಣಾಮ ಒಂದು. ಎರಡನೇದೇನಂತಂದ್ರೆ ಬಹುಶಃ ಉಳಿದ ಕಡೆ ಹೋಲಿಸಿದ್ರೆ ಜನಸಂಖ್ಯೆಗೆ ಅನುಸಾರ ತಗೊಂಡು ಕೊಡಗಿಲಿ ಹೈಯೆಸ್ಟ್ ಬುದ್ಧಿಮಾಂದ್ಯ ಮಕ್ಕಳು ಓಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾವು ಉಪಯೋಗಿಸ್ತಿರುವಂಥ ಈ ಬ್ರಹ್ಮರಾಕ್ಷಸನಂತ ಇರುವಂಥ ಕಳೆನಾಶಕ, ಇದನ್ನು ಬಹುಶಃ ವಿಯೆಟ್ನಾಂ ಯುದ್ಧದಲ್ಲಿ ಶುರುವಿಗೆ ಇವರು ಬಳಸಿರುವಂಥದ್ದು ಅದಕ್ಕೆ ಅಮೆರಿಕನ್ಸ್ ಅವರ ಗೆರಿಲ್ಲಾ ವಾರ್ಫೇರ್ ತಡೆಯೋಕ್ಕಾಗದೆ ಮರಗಳಿಗೆ ಇಡೀ ಫಾರೆಸ್ಟಿಗೆ ಹೊಡೆದು ಅಲ್ಲಿ ಅದರ ಎಲೆ ಉದುರಿಸಿ ಅವ್ರನ್ನ ಬೇಟಾಡಿದ್ದಾರೆ ವಿಯೆಟ್ನಾಮೀಸಿನ. ಅವತ್ತು ಅದರ ಫಲ ಅವತ್ತು ಇವತ್ತು ಅವರು ಅನುಭವಿಸ್ತಾ ಇದ್ದಾರೆ. ಅಲ್ಲಿ ಅಷ್ಟು ಎಬಾರ್ಷನ್ಸ್ ಇದೆಲ್ಲ ಆಗ್ತಾ ಉಂಟು. ಅಂತೂ ಬುದ್ಧಿ ಕಲಿಯಕ್ಕೆ ನಾವು ತಯಾರಿಲ್ಲ. ಇನ್ನೂ ಸತತವಾಗಿ ಏನು ನಮ್ಮದು ಏನು ವಾದ ಅಂತೇಳಿದ್ರು, ಇಲ್ಲ ಎರವಳು ಚೆನ್ನಾಗಿದೆ ಅಂತ. ಖಂಡಿತದ ಆಗಕ್ಕೆ ಸಾಧ್ಯ ಇಲ್ಲ. ಒಂದು ಕಳೆ ಬೇರಿಂದಲೇ ತೆಗೆಯುವಂಥದ್ದು ಕಾಫಿ ಗಿಡಕ್ಕೂ ನಮಗೂ ಒಂದ್ಸಲ ಅದು ನೀರಿಗೆ ಸೇರಿ ಹೋದರೆ ಹೋಯ್ತು ಕತೆ. ಬಹುಶಃ ನಿಮಗೆ ಅದು ಬೇಡ ಅಂತ ನನ್ನ ಅನಿಸಿಕೆ. ಏನು ಮಾಡೋಕ್ಕಾಗೋದಿಲ್ಲ, ಜನರು ಈ ಕಾರ್ಮಿಕರ ಕೊರತೆಗಾಗಿ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಅವರಿಗೆ ತಿಳಿ ಹೇಳೋಕ್ಕೆ ನಮಗಂತೂ ಸಾಧ್ಯ ಇಲ್ಲ. ಕಳೆ ಕೊಚ್ಚುವ ಯಂತ್ರಗಳನ್ನು ಎಷ್ಟೋ ಕಡೆಗೆ ಬಳಕೆ ಮಾಡಲಾಗ್ತಾ ಇದೆ, ನೀವೆಲ್ಲ ಹೇಗೆ ತೋಟಗಳಲ್ಲಿ ಅಥವಾ ರಸ್ತೆ ಅಕ್ಕಪಕ್ಕದಲ್ಲಿ ಕಳೆಗಳನ್ನು ನಿಯಂತ್ರಣ ಮಾಡ್ತಾ ಇದ್ರಿ? ಕಾಲಕ್ಕೆ ತಕ್ಕ ನಾವು ಬದಲಾಗಬೇಕು. ನಮಗೂ ಇವತ್ತು ಮೊಬೈಲು ಅದು ಇದು ಉಪಯೋಗಿಸ್ತಾ ಇದ್ದೇವೆ. ನಾವು ಕಳೆ ಕಚ್ಚುವ ಯಂತ್ರವನ್ನು ನಾವು ಉಪಯೋಗಿಸ್ತಾ ಇದ್ದೇವೆ, ಅಪರೂಪಕ್ಕೆ ಉಪಯೋಗಿಸ್ತೇವೆ. ಒಂದು ನಾನೇ ಉಪಯೋಗಿಸ್ತೇನೆ, ನಮಗೆ ಗೊತ್ತು ಅದು ಏನು ಅಂತಿದ್ರೆ ಅದು ಹಾಕಿ ಒಂದು 10 ನಿಮಿಷದಲ್ಲೇ ನಮ್ಮನ್ನು ಬೆವರು ಉಕ್ಕಕ್ಕೆ ಶುರು ಮಾಡ್ತದೆ. ಹೇಳಿದರೆ ಆ ಸ್ಪೀಡು ಆ ಮಟ್ಟಿನ ತೊಂದರೆ ನಮ್ಮ ದೇಹಕ್ಕೆ ಕೊಡ್ತದೆ ಅಂತ ಅರ್ಥ. ಒಂದು ಕಳೆ ಕೊಚ್ಚುವ ಯಂತ್ರ ಇವತ್ತು ಅನಿವಾರ್ಯವಾಗಿ ಹೋಗಿದೆ, ನಾವು ಉಪಯೋಗಿಸ್ತೇವೆ. ಆದರೆ ನಮ್ಮ ಯಾವುದೇ ಕೀಟಗಳು ನಾವು ಬದುಕಕ್ಕೆ ಬಿಡ್ತಾ ಇಲ್ಲ. ಜನರಿಗೆ ಅದು ಅರ್ಥವೇ ಆಗೋದಿಲ್ಲ. ಸಣ್ಣ ಕಪ್ಪೆ ಇರ್ಬೋದು, ಇರುವೆ ಇರ್ಬೋದು, ಪ್ರತಿಯೊಂದು ನಮಗೆ ಸಹಕಾರಿಯೇ. ರೋಪಿಗೆ ಸಿಕ್ಕಿದ ಯಾವುದು ಸಹ ಉಳಿತಾ ಇಲ್ಲ. ಭಾಳ ದುಃಖದ ಸಂಗತಿ. ಅದ್ರ ಏನು ಮಾಡ್ತೀರಿ, ನಮಗೆ ಕೃಷಿ ಅಂತೂ ಬಿಡೋಕ್ಕಾಗೋದಿಲ್ಲ. ಕಾಲಕ್ಕೆ ತಕ್ಕ ಕೋಲ ಕಟ್ಟಬೇಕು, ಮಾಡ್ತಾ ಇದ್ದೆ. ತೋಟದಲ್ಲಿ ಎಂತೆಂಥ ನೆರಳಿನ ಮರಗಳಿದ್ದಾವೆ? ನಮ್ಮಲ್ಲಿ ಬಹುಶಃ 30-40 ರೀತಿಯ ಮರಗಳು, ನಂದಿ, ಹಲಸು, ನೇರಳೆ, ಶಾಂತಿ, ಹೀಗೆ ಎಲ್ಲ ಥರದ ಮರಗಳು ಇದ್ದಾವೆ. ಧೂಪ ಇರ್ಬೋದು, ಪ್ರತಿಯೊಂದು ಮರಗಳು ಇರೋದರಿಂದ ನಮ್ಮ ನೆರಳು ಚಂದ ಇದೆ. ನಾವು ಏನಂತಿದ್ರೆ ಮೊದಲು ಏನು ತಿಳ್ಕೊಂಡಿದ್ದು ಅಂತೇಳಿದರೆ ಹತ್ತಿ ಮರ ಟಿಂಬರಿಗೆ ಪ್ರಯೋಜನ ಇಲ್ಲ, ಬಸರಿ ಅದು ಏನು ಪ್ರಯೋಜನ ಇಲ್ಲ. ಆದರೆ ಆ ಕಾಲಕಾಲಕ್ಕೆ ತಕ್ಕ ಹಣ್ಣುಗಳು ಹೂಗಳನ್ನ ಕೊಟ್ಟು ಆ ಕೀಟಗಳಿಗೆ ಪಕ್ಷಿಗಳಿಗೆ ಆಹಾರ ಸಿಕ್ಕುವಂಥದ್ದು ಅದೇ ಮರಗಳಿಂದ. ಹಾಗಾಗಿ ನಾನು ಹೇಳೋದಿಷ್ಟೇ, ದಯವಿಟ್ಟು ಸಿಲ್ವರೋ ಇನ್ನೊಂದೋ ಬರೀ ಅದಕ್ಕೆ ದುಡ್ಡಿಗಾಗಿ ಮಾಡಬೇಡಿ. ಕೃಷಿ ಮಾಡುವಾಗ ಸ್ವಲ್ಪ ಸಮತೋಲನ ಇರಲಿ. ನಮ್ಮ ಮಣ್ಣಲ್ಲಿ ಏನು ಬೆಳೀತದೋ ಆ ಮರಗಳನ್ನ ಬೆಳೀರಿ. ಪ್ರಾಣಿಗಳು ಬದುಕ್ತವೆ, ನಾವು ಬದುಕ್ತೇವೆ. ಕಾಫಿ ಸ್ವಲ್ಪ ಕಮ್ಮಿ ಆಗ್ಬೋದು, ಆದರೆ ಬದುಕಕ್ಕಂತೂ ಏನು ತೊಂದರೆ ಮಾಡೋಕ್ಕಿಲ್ಲ ಪರಿಸರ ಅಂತ ನನ್ನ ಅಭಿಪ್ರಾಯ. ಜೀವಿ ಸಂಕುಲವನ್ನು ಸಂರಕ್ಷಣೆ ಮಾಡಿಕೊಂಡು ಬೇಸಾಯ ಮಾಡೋದು ಒಳ್ಳೆಯದೇ. ಅದರಲ್ಲೂ ವಿಶೇಷವಾಗಿ ಜಾನುವಾರುಗಳಿಂದ ಕೃಷಿಯ ಸುಸ್ಥಿರತೆಯನ್ನು ಅಥವಾ ಆರೋಗ್ಯಕರವಾದ ಬೆಳೆಗಳನ್ನು ಮಾಡಿಕೊಳ್ಳೋದು ಉತ್ತಮವಾದ ಸಂಗತಿ ಅಂತ ಅಂದ್ಕೊಂಡು ನಮ್ಮ ಹಿರಿಯರು ಹೇಳ್ತಾ ಬಂದರು, ಮಾಡ್ತಾ ಬಂದರು. ಗೋ ಆಧಾರಿತ ಕೃಷಿ ಅಥವಾ ಹಸುಗಳೊಂದಿಗೆ ಕೃಷಿಯನ್ನು ಮಾಡ್ಕೊಂಡು ಹೋಗೋದು ತಪ್ಪೇನಿಲ್ಲ, ಆದರೆ ಎಷ್ಟೋ ಕಡೆಗೆ ಆಗ್ತಾ ಇಲ್ಲ. ಏನು ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ? ನೋಡಿ, ನಾವು ಮೊದಲ ಕಾಲದಲ್ಲಿ ನಮಗೆ ಕೃಷಿ ಮಾಡುವಾಗ ಹಸುಗಳು ಅನಿವಾರ್ಯವಿದ್ದು, ಯಾಕಂತೇಳಿದ್ರೆ ಒಂದು ಕೃಷಿಗೋಸ್ಕರ ಉಪಯೋಗಿಸಿದ್ದು, ನಮಗೆ ಬೇರೆ ಇದಿತ್ತಿಲ್ಲ, ಗೊಬ್ಬರ ಬೇರೆ ಕಡೆಯಿಂದ ಬರ್ತಿತ್ತಿಲ್ಲ, ನಾವು ಅದನ್ನೇ ಮುಖ್ಯ ಅಂತ ತಿಳ್ಕೊಂಡಿದ್ದು. ಭತ್ತ ಬೇಸಾಯ ಪ್ರಮುಖವಾಗಿತ್ತು. ಇವತ್ತೇನಾಗಿದೆ ಅಂತೇಳಿದ್ರೆ ಹಳ್ಳಿ ಹಳ್ಳಿಲೂ ಸಹ ನಿಮಗೆ ಹಾಲು ಅಂತ ಹೇಳೋ ಹಾಲ ಪ್ಯಾಕೆಟ್ ರೂಪದಲ್ಲಿ ನಿಮ್ಮ ಅಂಗಡಿಗಳು ಸಿಗ್ತವೆ. ಹಾಗಾಗಿ ಯಾರಿಗೂ ದನ ಬೇಡ, ದನ ಸಾಕಕ್ಕೆ ಯಾರು ತಯಾರಿಲ್ಲ. ಮತ್ತು ಇನ್ನೊಂದು, ದನ ಸಾಕೋದು ಅಂತ ಹೇಳೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಮೊದಲು ಕೂಡು ಕುಟುಂಬ ಇತ್ತು, ಮನೇಲಿ ಜನ ಇರ್ತಿದ್ರು, ದನ ಸಾಕ್ತಾಯಿದ್ರು. ಇವತ್ತೇನಾಗಿದೆ ಅಂತೇಳಿದರೆ ಹೆಂಗಸರು ಕುಟ್ಟಿಗೆ ಹೋಗ್ತಾ ಇರಲಿಲ್ಲ, ನಮ್ಮ ಉಗುರುಗಳು ಕೈಗಳು ಎಲ್ಲ ಹಾಳಾಗ್ತವೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಅಂದರೆ ನಮ್ಮ ಮನೇಲಿ ಸಹಕಾರ ಇರೋದ್ರಿಂದ ಮುಖ್ಯವಾಗಿ ಹೆಂಡತಿ ಅಂದರು ಕುಟ್ಟಿಗೆ ಹೋದ್ರೆ ನಾವು ಏನು ಬೇಕಾದ್ರೆ ನಿಭಾಯಿಸ್ಬೋದು. ದನ ಇಲ್ಲದೆ ನಾವಿಲ್ಲ. ಕೃಷಿ ಅಂತೂ ಖಂಡಿತ ಇಲ್ಲ. ಅದು ಬಹುಶಃ ಯಾವಾಗ ನಮ್ಮ ಜನರಿಗೆ ಅರ್ಥ ಆಗ್ತದೋ ಗೊತ್ತಿಲ್ಲ. ಆದರೆ ಅದರಿಂದ ಆಗುವ ಲಾಭ ಹಣದ ರೂಪದಲ್ಲ. ಉದಾಹರಣೆಗೆ ನೀವೊಂದು ದನ ಮನೇಲಿ ಉಂಟು ಅಂತ ಹೇಳಿದರೆ, ದೇಶಿ ದನ ಇಟ್ಕೊಂಡ್ರೆ ನಿಮಗೆ ಮನೆಗೆ ವಾಸ್ತು ಬೇಡ. ಎರಡನೇದು, ನಿಮಗೇನು ಕಷ್ಟ ಬರ್ತದನ್ನು ಮೊದಲು ಬರುವಂಥದ್ದು ದನಗಳಿಗೆ, ಅದನ್ನು ತಗೊಳ್ಳೋ ಶಕ್ತಿ ಇರೋದು ದನಗಳಿಗೆ. ಹಾಗಾಗಿ ದೇಶಿ ದನಗಳನ್ನ ಸಾಕಿ, ಕೃಷಿ ಮಾಡಿ, ನಿಮ್ಮ ಹಾಗೂ ನಿಮ್ಮ ಪರಿವಾರದ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ ಅಂತ ನನ್ನ. ಕೆಡಕನ್ನ ಅರಗಿಸುವ, ಕೆಡಕನ್ನ ಸ್ವೀಕರಿಸುವ, ಒಳಿತನ್ನ ಉಂಟು ಮಾಡುವ ಗೋವುಗಳ ಬಗ್ಗೆ ಹೇಳ್ತಾ ಇದ್ರಿ. ಎಷ್ಟೋ ಕಡೆಗೆ ಹೇಳ್ತಾರೆ, ಹಸುಗಳಿದ್ದರೆ ಆನಂದ, ಆರೋಗ್ಯ, ಹಸುವಿನ ಸಗಣಿ ಮತ್ತು ಗಂಜಲ ಅನೇಕ ರೀತಿಯಲ್ಲಿ ಬಳಕೆ ಆಗ್ತಾ ಇದೆ. ನೀವು ಈ ನಿಟ್ಟಿನಲ್ಲಿ ಗಮನ ಹರಿಸಿದ್ರಿ, ಸಗಣಿ ಮತ್ತು ಗಂಜಲವನ್ನ ಜಮೀನಿಗೆ ಬೇರೆ ಬೇರೆ ರೂಪದಲ್ಲಿ ಉಪಯೋಗಿಸ್ಕೊಳ್ತದ್ರಿ, ಹಾಗೆ ಗಂಜಲವನ್ನ ಅಥವಾ ಗೋಮೂತ್ರವನ್ನ ಮನುಷ್ಯರ ಆರೋಗ್ಯದ ರಕ್ಷಣೆಯಲ್ಲೂ ಬಳಕೆ ಮಾಡ್ತಾ ಇದ್ರಿ. ಈ ಬಗ್ಗೆ ಕೆಲವು ಸಂಗತಿಗಳನ್ನ ಉಲ್ಲೇಖ ಮಾಡಿ. ನೋಡಿ, ನಾನು ಬಹುಶಃ ನನ್ನ ಸಣ್ಣ ವಯಸ್ಸಿನಲ್ಲೇ ಗ್ಯಾಸ್ಟ್ರಿಕ್ ಇಂದ ಬಹಳ ಬಳಲ್ತಾ ಇದ್ದೆ. ಗ್ಯಾಸ್ಟ್ರಿಕ್ ಯಾವ ಮಟ್ಟಿಗೆ ಅಂತ ಹೇಳಿದ್ರೆ ಸಹಿಸಕ್ಕೆ ಸಾಧ್ಯ ಇಲ್ಲ, ಆ ಮಟ್ಟಕ್ಕೆ ಟ್ಯಾಬ್ ತಿನ್ಕೊಳ್ತಿದ್ದೆ. ಏನೋ ಒಂದು ನಡೀತಾ ಇತ್ತು. ಆದರೆ ನಮ್ಮಲ್ಲಿಗೆ ದಿನೇಶ್ ಅಂತ ಹೇಳೋರೊಬ್ರು ಬಂದರು. ಬಂದಮೇಲೆ ಅವರು ದೇಶಿ ದನದಿಂದ ಏನೇನು ಮಾಡ್ಬೋದು ಅಂತ ಹೇಳೋದು ನನಗೆ ಹೇಳಿಕೊಟ್ರು. ಪಂಚಗವ್ಯ ಚಿಕಿತ್ಸೆ, ಬಹುಶಃ 2 ಸಲ ನಾನು ಅದನ್ನು ಪಡೆದಿದ್ದೇನೆ. ಪಂಚಗವ್ಯ ಅಂತ ಹೇಳಿದ್ರೆ ಹಾಲು, ಮೊಸರು, ತುಪ್ಪ, ಗೋಮಯ ಸಾರ ಹಾಗೂ ಗೋಮೂತ್ರ. ಇದನ್ನು ಸೂರ್ಯೋದಯಕ್ಕೆ ಮೊದಲು ಗೋಮಯ ಹಾಗೂ ಗೋಮೂತ್ರನ ಸಂಗ್ರಹಿಸಿ ಇದನ್ನು ಮಿಶ್ರಣ ಮಾಡಿ ಸೇವಿಸುವಂಥದ್ದು ಪಂಚಗವ್ಯ. ಖುಷಿ ಇವತ್ತು ಎಲ್ಲ ಇದರಲ್ಲೂ ನೀವು ನೋಡಿರ್ಬೋದು, ಕೆಲವರು ಮೂಗು ಮುರ್ಕೊಳ್ಳೋದಿದೆ, ಏ ಸಗಣಿ ತಿಂತಾರ, ಆದರೆ ಅದರಿಂದ ಪಡ್ಕೊಂಡ ಲಾಭ ಮಾತ್ರ ಅದ್ಭುತ. ಅದರಿಂದಾಗಿ ಗ್ಯಾಸ್ಟ್ರಿಕ್ ಅಂತ ಹೇಳೋದು ಈಗ ಹೆಚ್ಚು ಕಮ್ಮಿ ನನಗೇಗಿಲ್ಲ. ಇದನ್ನು ಲಾಭ ಪಡ್ಕೊಳ್ಳೋಕೆ ಕಾರಣ ಹೇಗೆ ಅಂತಂದರೆ ನಾನು ದೇಶಿ ದನ ಸಾಕಿದ್ರಿಂದ. ಹಾಗಾಗಿ ಆ ದನ ಎಲ್ಲ ರೀತಿಯಲ್ಲೂ ನಮಗೆ ಸಹಾಯ ಮಾಡಿದೆ, ಅದರಿಂದ ನೀವು ಊಹಿಸೋಕೆ ಸಾಧ್ಯ ಇಲ್ಲದಷ್ಟು ಪ್ರಯೋಜನ ಉಂಟು. ಹಾಗಾಗಿ ಒಂದು ಮನೆಯಲ್ಲಿ ದಯವಿಟ್ಟು ಯಾರು ಕೃಷಿ ಮಾಡೋರಿದ್ರೆ ಒಂದು ದೇಶಿ ದನ ಸಾಕಿ. ನಿಮಗೆ ನಾಯಿ ಹೇಗೆ ಸಾಕೋಕ್ಕೆ ಸಾಧ್ಯವೋ 50,000 ಒಂದು ಲಕ್ಷ ಕೊಟ್ಟು ನಾಯಿ ತಂದು ಸಾಕ್ತೀರಾ? 200 ಎಕರೆ ಇದ್ದವನಿಗೂ ಇವತ್ತು ದನ ಬೇಡ. ದನನ ಹಣದ ರೂಪದಲ್ಲಿ ನೋಡಬೇಡಿ, ಆ ದನ ಇದ್ರೆ ಅದರ ಭಾಗ್ಯವೇ ಬೇರೆ. ಒಂದು ಎರಡು ದನ ಸಾಕೊಳ್ಳಿ, ನಿಮಗೆ ದುಡ್ಡು ಸಿಗ್ತದೆ ಅಂತಲ್ಲ, ಆ ಆನಂದನ ನೀವು ಪಡ್ಕೊಳ್ಳಿ, ನಿಮ್ಮ ಆರೋಗ್ಯ ವೃದ್ಧಿಸ್ಕೊಳ್ಳಿ ಅಂತ ಹೇಳಿದ್ರೆ ನಾವು. ದನ ಅಂದರೆ ದನ, ದನ ಕರುಗಳು ಇದ್ರೇ ರೈತನ ಆರ್ಥಿಕ ಪರಿಸ್ಥಿತಿಯು ಆರೋಗ್ಯದ ಸ್ಥಿತಿಯು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಹೇಳ್ಕೊಂತ ಬಂದಿದ್ದಾರೆ ನಮ್ಮ ಹಿರಿಯರು. ಅದನ್ನು ಕಂಡಿದ್ದಾರೆ. ನೀವು ಗೋಮೂತ್ರದಿಂದ ಗೋವರ್ಕ ತಯಾರಿಸಿ ಸಮಾಜಕ್ಕೆ ಕೊಟ್ಟಿದ್ದೀರಿ. ಗೋಮೂತ್ರದ ಮೂಲವನ್ನು ಇಟ್ಕೊಂಡು ಬೇರೆ ಬೇರೆ ರೀತಿಯ ಔಷಧಿಗಳನ್ನು ತಯಾರಿಸಿ ಬಳಕೆ ಮಾಡ್ಕೊಂಡಿದ್ರಿ, ಬೇರೆಯರಿಗೂ ನೀಡ್ತಾ ಬಂದಿದ್ದೀರಿ. ಒಂದು ಒಳ್ಳೆ ಪ್ರಯತ್ನ. ಅದರಿಂದ ದೊಡ್ಡ ಆದಾಯ ಅನ್ನೋದಕ್ಕಿಂತ ಸಾರ್ವಜನಿಕರ ಆರೋಗ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಒಬ್ಬ ರೈತ ಹೇಗೂ ಕೆಲಸ ಮಾಡಬಲ್ಲ ಅಂತ ಅನ್ನೋದಕ್ಕೆ ನೀವು ಒಳ್ಳೆ ಉದಾಹರಣೆ ಆಗ್ತೀರಿ. ಇಲ್ಲಿ ಕಾಂಗ್ರೆಸ್ ತಳಿಯ ಹಸುಗಳನ್ನ ಸಾಕೊಂತ ಬಂದಿದ್ದೀರಿ, ಎಷ್ಟು ವರ್ಷ ಆಯ್ತು? ಬಹುಶಃ ತಂದು ಇವತ್ತಿಗೆ ಒಂದು 20 ವರ್ಷ ಆಗಿದೆ. ಕಾಂಗ್ರೆಸ್ ತಳಿ ನಾವು ರಾಜಸ್ಥಾನ ಪತ್ಪೇಡ ಗೋಶಾಲೆಯಿಂದ ತಂದು ಒಂದು 20 ವರ್ಷ ಆಗಿದೆ. ಆ ತಂದದಲ್ಲಿ ಮೂಲದಲ್ಲಿ ಒಂದು 2 ಇದ್ದಾವೆ, ಬಾಕಿ ಉಳಿದದೆಲ್ಲ ಇಲ್ಲಿ ಹುಟ್ಟಿ ಬೆಳೆದಿರುವಂಥದ್ದು. ಚೆನ್ನಾಗಿ ನಮ್ಮ ಪರಿಸರಕ್ಕೆ ಹೊಂದ್ಕೊಂಡಿದ್ದಾವೆ. ಧನ ಅಂತ ಹೇಳೋದಕ್ಕಿಂತ ಬಾಕಿ ಉಳಿದ ಮಟ್ಟಿಗೆ ಧನ ನೀವು ಯಾವ ರೀತಿ ನೋಡ್ತಿರೋ ಹಾಗೆ, ನಿಮಗೆ ದುಡ್ಡು ಮಾತ್ರ ಇದಾಗ ಸಾಧ್ಯ ಇಲ್ಲ, ಬಾಕಿ ಉಳಿದ ಎಲ್ಲ ಭಾಗ್ಯಗಳನ್ನು ನಮಗೆ ಕರುಣಿಸಿದ ದನಗಳು ಅಷ್ಟೇ ನಮಗೆ ಸಾಕು ಅಂತ ನನ್ನ ಅಭಿಪ್ರಾಯ. ಕರುಗಳನ್ನ ಅಥವಾ ಕಡಸಗಳನ್ನ ಹೋರಿಗಳನ್ನ ಬೇರೆಯವರಿಗೆ ಕೊಟ್ಟಿದ್ದೀರಲ್ವ? ಹೌದು, ಧಾರಾಳ ಕೊಟ್ಟಿದ್ದೇವೆ. ಆದ್ರೆ ಈಗೀಗ ಸಮಸ್ಯೆ ಏನು ಅಂತಂದ್ರೆ, ಯಾರಿಗೂ ದನ ಸಾಕು ಮನಸ್ಥಿತಿಯಲ್ಲೇ ಜನ ಇಲ್ಲ, ಕೊಡಕ್ ಬಹಳ ಕಷ್ಟ ಆಗ್ತದೆ. ಆದ್ರೂ ಹೇಗೋ ಒಂದು ಸುಧಾರಿಸ್ಕೊಂಡು ಹೋಗ್ತಾ ಇದ್ದೇವೆ. ಗೋಶಾಲೆಗಳಿಗೆ ಕೊಡೋದು ಒಂದು ಪರಿಹಾರ ಅಂತ ನನ್ನ ಇದ್ರಲ್ಲಿ ಅನ್ಸೋದಿಲ್ಲ. ಸುಮಾರು ಜನರಿಗೆ ಹೇಗೆ ಅಂತ ಹೇಳಿದ್ರೆ, ಸಗಣಿ ಬೇಕು ಎಲ್ಲ ಬೇಕು, ಆದ್ರೆ ದನ ಸಾಕಾಗ್ತಾ ಇರಲಿಲ್ಲ ಅಂತವ್ರಿಗೆ ನನ್ನ ಕಳಕಳಿ ಇಷ್ಟೇ. ನಿಮ್ಮ ಒಂದು ಹೂ ತೋಟಕ್ಕೂ ಒಂದು ಸಣ್ಣ ತರಕಾರಿ ತೋಟಕ್ಕೂ ದನ ಬೇಕು ಅಂತಾದ್ರೆ ಹಾಲು ಕರಿಯಕ್ಕೆ ಆಗೋದಿಲ್ಲ. ಸರಿ, ಒಪ್ಪುವ, ಈ ಕಾಲಕ್ಕೆ ತಕ್ಕ ನಾವು ಬದಲಾಗಬೇಕಾಗ್ತದೆ. ಒಂದೆರಡು ಎತ್ತುಗಳನ್ನ ಸಾಕೊಳ್ಳಿ, ಬೇಕಾದಷ್ಟು ನಿಮ್ಮಲ್ಲಿ ಹುಲ್ಲು ಸಿಗ್ತದೆ, ಒಂದು ಸ್ವಲ್ಪ ಒಣ ಹುಲ್ಲಲ್ಲಿ ತಂದಿಟ್ಕೊಂಡು ಒಂದೆರಡು ಎತ್ತುಗಳು ಸಾಕಂತೂ ಏನು ತೊಂದರೆ ಇಲ್ಲ. ಅದು ನೀವು ಬೀಜ ಹೊಡೆದು ಇಟ್ಕೊಂಡ್ರೆ ತುಂಬ ಗಲಾಟೆ ಮಾಡೋದಿಲ್ಲ, ನಿಮಗೂ ಒಂದು ಆರೋಗ್ಯಮಯ ಜೀವನ ಸಿಗ್ತದೆ ಅಂತ ನನ್ನ ಅಭಿಪ್ರಾಯ. ನೋಡ್ತಾ ಇದ್ವಿ ನಿಮ್ಮ ಮನೆಯಲ್ಲಿ ನಿಮ್ಮ ಶ್ರೀಮತಿಯವರ ಒಂದು ಆಸಕ್ತಿ ಕ್ರಿಯಾಶೀಲತೆ. ತಾವು ಸಹ ಹೇಳ್ತಾ ಇದ್ರಿ, ಕೊಟ್ಟಿಗೆ ಕೆಲಸಗಳನ್ನ ನನ್ನ ಶ್ರೀಮತಿ ನಿಭಾಯಿಸ್ತಾರೆ, ಮತ್ತೆ ನಮಗೆ ಆಗದ ಕೆಲಸವನ್ನ ಅವರು ಮಾಡಿ ತೋರಿಸ್ತಾರೆ ಅಂತ ಅನ್ಕೊಂಡು, ಅವರ ಪಾತ್ರದ ಬಗ್ಗೆ ಕೆಲವು ಸಂಗತಿಗಳನ್ನ ಹೇಳ್ಬೋದಾ? ಖಂಡಿತ, ಯಾಕಂದ್ರೆ ಎಲ್ಲಾ ಸಮಯದಲ್ಲೂ ನಾನಂತೂ ಮನೇಲಿರೋದಿಲ್ಲ. ಮನೆಗೆ ಹೋದ್ಮೇಲೆ ಈಗ ಗಬ್ಬದ ದನಗಳು ಇರ್ತವೆ, ಏನಾಗ್ತವೋ ಏನೋ ಅಂತ ಹೇಳೋ ಚಿಂತೆ ಮೊದ್ಲು ಇರ್ತಾ ಇತ್ತು ನನಗೆ. ಇವತ್ತು ಆ ಚಿಂತೆ ಇಲ್ಲ, ಯಾಕಂದ್ರೆ ಕೆಲಸಲ್ಲ ಕರು ಹಾಕುವಾಗ ಕರುಗಳು ಹೊರಗೆ ಬರೋದಿಲ್ಲ. ಆ ಸಮಯದಲ್ಲಿ ನಮ್ಮಲ್ಲಿಗಂತೂ ಡಾಕ್ಟರ್ನ ಕರ್ಕೊಂಡು ಮುಂದೆ ಎಲ್ಲವೂ ಮಾಡುವಂತ ಪರಿಸ್ಥಿತಿ ನಾವು ಇಲ್ಲ, ಡಾಕ್ಟರ್ಗಳು ಸಿಕ್ಕೋದೂ ಇಲ್ಲ ಬರೋದೂ ಇಲ್ಲ. ಈಗ ಯಾವ ಮಟ್ಟಕ್ಕೆ ಅಂದರೆ, ಹೆಂಡತಿ ಕರು ಹಾಕುವಲ್ಲಿಂದ ಹೆರಿಗೆ ಆಗದಿದ್ರು ಹೆರಿಗೆ ಮಾಡಿಸೋಷ್ಟು ಇದು ಅವಳಿಗುಂಟು, ಮಾಡಿಸ್ತಾಳೆ. ಅದರಲ್ಲಿ ಯಾವ ಹೇಸಿಗೆ ಆಗಲಿ ಇನ್ನೊಂದಾಗಲಿ ಇಲ್ಲ, ಹಾಲು ಕರಿಯೋದಂತ ಹಿಡಿದು ಪ್ರತಿಯೊಂದಲ್ಲೂ ಅವಳದೆ. ನಾನು ಎಲ್ಲಿಗೆ ಹೋಗ್ಬೇಕಾದ್ರು ಅವಳು ಆ ಕೆಲಸ ಮಾಡೋದು ಹೋದ್ರೆ ನಮಗೆ ಅದೆಲ್ಲ ನಿಭಾಯಿಸೋಕ್ಕೆ ಸಾಧ್ಯ ಇಲ್ಲ. ಓದು ಈ ಇಷ್ಟೆಲ್ಲ ಮಾಡೋದ್ರಿಂದ ನಮಗೆ ಈ ದನ ಸಾಕಕ್ಕೆ ಸಾಧ್ಯ ಆಯ್ತು, ಇಲ್ಲದ್ರೆ ಬಹುಶಃ ನನಗೆ ಸಾಧ್ಯ ಆಗ್ತಿತ್ತಿಲ್ಲ. ನಿಮ್ಮ ತಂದೆ ತಾಯಿ ಸಹ ಆಸಕ್ತಿಯಿಂದ ಚುರುಕಿನಿಂದ ಅವರ ವಯಸ್ಸಿಗೆ ತಕ್ಕಂತೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಹಾಗೆ ನಿಮ್ಮ ಅತ್ತೆಯವರು ಸಹ ಭಾಗಿಯಾಗ್ತಾರೆ. ಒಂಥರ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರೂ ಅವರವರ ಇತಿಮಿತಿಗೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗ್ತಾ ಇರೋದು ನಾವು ನೋಡಿದ್ವಿ, ಸಂತೋಷ ಪಟ್ವಿ. ಅವ್ರ ಬಗ್ಗೆ ಹೇಳ್ಬೋದಾ ಕೆಲವು ಮಾತುಗಳನ್ನ? ಹೌದು, ಅವರು ಈಗ ಈ ಪ್ರಾಯದಲ್ಲಿ ಸಹ ಬೆಳಿಗ್ಗೆ ನಾವು ಹೇಳೋದಲ್ಲಿ ಒಂದು ಸ್ವಲ್ಪ ನಿಧಾನ ಆದರೂ ಸಹ ಬೆಳಿಗ್ಗೆ ದನಗಳಿಗೆ ಹಿಂಡಿ ಕೊಡೋದಿರ್ಬೋದು, ಗೋಮೂತ್ರ ಸಂಗ್ರಹ ಇರ್ಬೋದು, ಇದನ್ನೆಲ್ಲ ಅವರೇ ಅವರ ಪ್ರಾಯಕ್ಕೆ ತಕ್ಕ ಅವ್ರು ಮಾಡ್ತಾರೆ. ಹಾಲು ಕರಿಯಕ್ಕಾಗದಿರ್ಬೋದು, ಅವ್ರು ಬಾಕಿ ಉಳಿದ ಕೆಲಸಗಳೆಲ್ಲ ಮಾಡ್ತಾರೆ. ಹಾಗೆ ಇಲ್ಲದ ಹೋದಾಗ ದನ ಕಟ್ಟುವಂಥದ್ದು ಇಂಥದ್ದೆಲ್ಲ ಅವರೇ ಮಾಡೋದ್ರಿಂದ ನಮಗೆ ಅದು ಬಹಳ ಸಹಕಾರಿ, ಒಬ್ಬನಿಂದಂತೂ ಆಗುವ ಕೆಲಸ ಅಲ್ಲ. ಹಾಗಾಗಿ ಎಲ್ಲರೂ ಸೇರಿ ನಾವು ಅದನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸಂತೋಷ ಆಯ್ತು ಶಿವಶಂಕರ್ ಅವರೇ, ನೀವು ಕೃಷಿಯಲ್ಲಿ ಆಸಕ್ತಿಯಿಂದ ತೊಡಗಿಸಿಕೊಂಡಿರೋದು, ನಿಮ್ಮ ಕುಟುಂಬದವರೆಲ್ಲರೂ ಭಾಗಿಯಾಗಿರೋದು, ಹಾಗೆ ಒಳಿತು ಕೆಡುಕುಗಳ ಬಗ್ಗೆ ಅವಲೋಕನವನ್ನ ಮಾಡ್ಕೊಳ್ತಾ ಬದಲಾವಣೆಗಳನ್ನ ಕಂಡುಕೊಳ್ತಾ ಒಂದು ರೀತಿಯಲ್ಲಿ ಪರಿಸರಕ್ಕೆ ಹಿತವಾದ ಪರಿಸರಕ್ಕೆ ಪೂರಕವಾದ ಕ್ರಮಗಳನ್ನ ಪಾಲಿಸ್ತಾ ಇರೋದು ಒಳ್ಳೆಯದೇ. ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಕೇಳುಗರೆ. ಇದುವರೆಗೆ ಮಡಿಕೇರಿಗೆ ಹತ್ತಿರ ಇರುವ ಮೂದೂರು ಕಡಗದಾಳು ಸಮೀಪ ತೋಟ ಮಾಡಿಕೊಂಡಿರುವ ಜಿಟಿ ದಿವಾಕರ ರಾವ್ ಅವರ ಪುತ್ರ ಜಿಡಿ ಶಿವಶಂಕರ್ ಅವರ ಪರಿಸರ ಪ್ರಿಯ ತತ್ವಗಳು, ಗೋ ಆಧಾರಿತ ಕೃಷಿ ಮತ್ತಿತರ ಸಂಗತಿಗಳನ್ನು ಆಲಿಸಿಕೊಂಡ್ರಿ. ಅವರ ಸಂಪರ್ಕಕ್ಕೆ ಸಂಖ್ಯೆಯನ್ನು ನೀಡ್ತದಿವೆ, 9408082372. 9408082372. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಪೇಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 13,600 ರೂಪಾಯಿಯಿಂದ 13,750 ರೂಪಾಯಿ, ಅರೇಬಿಕಾ ಚೆರಿ 6,650 ರೂಪಾಯಿಯಿಂದ 6,850 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 8,000 ರೂಪಾಯಿಯಿಂದ 8,300 ರೂಪಾಯಿ, ರೊಬಸ್ಟಾ ಚೆರಿ 4,200 ರೂಪಾಯಿಯಿಂದ 4,250, ಕಾಳುಮೆಣಸು ಕ್ವಿಂಟಲ್ಗೆ 48,000 ರೂಪಾಯಿಯಿಂದ 50,000 ರೂಪಾಯಿ, ಒಣ ಅಡಿಕೆ ಕ್ವಿಂಟಲ್ಗೆ 45,000 ರೂಪಾಯಿಯಿಂದ 49,500 ರೂಪಾಯಿ. ಕೃಷಿ ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಕೇಳುಗರೆ, ಇದೇ ತಿಂಗಳ 24ರಂದು ಮಂಗಳವಾರ ಬೆಳಗ್ಗೆ 9:05-10 ಗಂಟೆಯವರೆಗೆ ಮೂಡಿ ಬರಲಿದೆ ನೇರ ಫೋನ್ ಇನ್ ಕಾರ್ಯಕ್ರಮ ಸ್ಪಂದನ. ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳನ್ನು ತಿಳಿಸಲಿದ್ದಾರೆ. ಸಾರ್ವಜನಿಕರು ತಮ್ಮ ಕುಂದುಕೊರತೆಗಳ ಪರಿಹಾರಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ 08-272-2200-006. ಕೇಳಿ ನೇರ ಫೋನ್ ಇನ್ ಕಾರ್ಯಕ್ರಮ ಸ್ಪಂದನ, ಇದೇ 24ರಂದು ಮಂಗಳವಾರ ಬೆಳಿಗ್ಗೆ 9:05 ಹತ್ತು ಗಂಟೆಯವರೆಗೆ. ಕೇಳುವರೆ ನಮ್ಮ ಮುಂದಿನ ಕಾರ್ಯಕ್ರಮ. ಇದೀಗ ಸುದ್ದಿ ಜೊಂಪೆ. ಸುದ್ದಿ ಜೊಂಪೆ ಓದ್ತಾರು ಪುದಿಯ ನರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಮಡಿಕೇರಿ ಪೇಟೆನ ಜಿಲ್ಲಾ ಪಂಚಾಯತಿ ಸಭಾಪಾಡೆಗೆ ಇಂದು ಭೇಟಿ ಮಾಡಿದ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಪಣ್ಣಿಂದ್ರಾವು ಉಪಲೋಕಾಯುಕ್ತ ವ್ಯಾಪ್ತಿಗೆ ಬರುವ ಪ್ರಕರಣಗಳನ್ನ ದೂರುದಾರರು ಮತ್ತು ಎದುರುದಾರರ ಮುಂದೆ ವಿಚಾರಣೆ ನಡೆಸಿದರು. ಒಟ್ಟು 40 ಪುಕಾರುಗಳಲ್ಲಿ 22 ಪುಕಾರುಗ ಉಪಲೋಕಾಯುಕ್ತ ವ್ಯಾಪ್ತಿಗೆ ಸಂಬಂಧಪಟ್ಟಿದ್ದು ಈ ಪುಕಾರುಗಳ ವಿಚಾರಣೆ ನಡೆಸುವಂತೆ ತಿಳಿಸಿದರು. ಮಡಿಕೇರಿ ವಿದ್ಯುತ್ ಉಪಕೇಂದ್ರದಿಂದ ಹೊರಗೆ ಹೋಗುವ F12 ರಾಜಾಸಿಟ್ ಫೀಡರ್ಲಿ ಕೆಲಸ ಇರುವುದರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ 23 ಗಂಟೆ ಮುಟ ಮಡಿಕೇರಿ ರೇಸ್ ಕೋರ್ಸ್ ರಸ್ತೆ, ವಿದ್ಯಾನಗರ, ಹೊಸ ಬಡಾವಣೆ, ಇಂದಿರಾನಗರ ಮತ್ತು ಸುತ್ತಮುತ್ತ ಕಡೆಗಳಲ್ಲಿ ಕರೆಂಟ್ ಇದ್ದುಲೆ. ಹಾಗೆ ಪೊನ್ನಂಪೇಟೆ 66/11 kV ವಿದ್ಯುತ್ ಉಪಕೇಂದ್ರದಿಂದ ಹೊರಗೆ ಹೋಗುವ 400 ಬಾಳೆಲೆ ಫೀಡರ್ಲಿ ಕೆಲಸ ಇರುವುದರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ 9:05 ಮುಟ ಕಿರುಗೂರು, ನಲ್ಲೂರು, ಸುಳುಗೋಡು, ಬಾಳೆಲೆ, ನಿಟ್ಟೂರು, ಮಲ್ಲೂರು, ಬೆಸಗೂರು, ರಾಜಾಪುರ, ದೇವನೂರು ಹಂಗೆ ಸುತ್ತಮುತ್ತ ಕಡೆಗಳಲ್ಲಿ ಕರೆಂಟ್ ಇರದೊಲೆತ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿಳು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮಡಿಕೇರಿನ ರೋಗ ಲಕ್ಷಣ ಶಾಸ್ತ್ರ ವಿಭಾಗದ ಕಡೆಯಿಂದ ಗರ್ಭಚೀಲ ಮತ್ತು ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ವೈದ್ಯಕೀಯ ಶಿಕ್ಷಣ ಕಾರ್ಯಕ್ರಮ ಇಂದು ಸಂಸ್ಥೆ ಆವರಣದಲ್ಲಿ ನಡೆದಿದೆ. ಸಂಸ್ಥೆನ ಪ್ರಾಂಶುಪಾಲರಾದ ಡಾಕ್ಟರ್ ವಿಶಾಲ್ ಕುಮಾರ್, ಮುಖ್ಯ ಆಡಳಿತಾಧಿಕಾರಿ ಸ್ವಾಮಿ ಯಲವು ಈ ಜಂಬಾರದ ಉದ್ಘಾಟನೆ ಮಾಡಿದ್ದು. ಈ ಹೊತ್ತಲ್ಲಿ ಜಿಲ್ಲೆನ ಕೇಳಿಪಟ್ಟ ರೋಗ ಲಕ್ಷಣ ಶಾಸ್ತ್ರ ಮುಖ್ಯಸ್ಥರುಗಳಾಗಿರುವ ಡಾಕ್ಟರ್ ಅನುರಾಧ, ಸಿ ಕೆ ರಾವ್, ಡಾಕ್ಟರ್ ಅನಿತಾ, ಡಾಕ್ಟರ್ ಗೀತಾ ದೊಪ್ಪ ಸೇರಿದಂಗೆ ಸಂಸ್ಥೆ ವಿಭಾಗದ ಮುಖ್ಯಸ್ಥರಿಗ ಪ್ಯಾಪ್ಸ್ಮೈರ್ ಕ್ಯಾನ್ಸರ್ ಕಾಯಿಲೆ ಪತ್ತೆ ಹಚ್ಚುವ ಹಾಗೆ ತಡೆಗಟ್ಟುವ ಹೊಸ ಚಿಕಿತ್ಸಾ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಿದರು. ಕೊಡಗು ಜಿಲ್ಲಾ ಪಂಚಾಯತ್ ಹಂಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಪೊನ್ನಂಪೇಟೆಯಲ್ಲಿ ನಡೆಸ್ತಿರುವ ಗೂಡೆಹೈದಗಳ ಕ್ರೀಡಾ ವಸತಿ ನಿಲಯಕ್ಕೆ 2023-24 ಸಾಲಿಗೆ ಬರುವ ತಿಂಗಳ 8 ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಲಿ, 9 ಕುಡಿಗೆ ಸರ್ಕಾರಿ ಆಟದ ಶಾಲೆಯಲ್ಲಿ, 10 ಪೊನ್ನಂಪೇಟೆ ತಾಲೂಕು ಮಿನಿ ಆಟದ ಬಾಣಿಲಿ ಆಟಗಾರರ ಆಯ್ಕೆ ನಡೆದಿತ್ತ. ಹೆಚ್ಚಿನ ಮಾಹಿತಿಗೆ ಇಲಾಖೆನ ಸಂಪರ್ಕಿಸುವಂಗೆ ಪ್ರಕಟಣೆಯಲ್ಲಿ ತಿಳಿಸಿಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಮೂಲ ಸಂಸ್ಕೃತಿ, ಕನ್ನಡ ಸಂಸ್ಕೃತಿ, ಅಳಿಸಿ ಹೋಗ್ತಿರುವ ತಳ ಸಮುದಾಯಗಳ ವಿಶಿಷ್ಟ ಕಲೆಗಳ ತರಬೇತಿ ಶಿಬಿರ ನಾಳೆ ಮಧ್ಯಾಹ್ನ 12 ಮಡಿಕೇರಿ ಭಾರತೀಯ ವಿದ್ಯಾಭವನದಲ್ಲಿ ನಡೆದಿದೆ. ನಾಳೆ ಹೊತ್ತಾರೆ 9:05-10 ಮುಟ್ಟ ಕೊಡಗು ಜಿಲ್ಲೆನ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಬಿಸಿ ಸತೀಶವು ಹಾಗೆ ಕೊಡಗು ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಎಸ್ ಆಕಾಶವು ಮಡಿಕೇರಿ ಆಕಾಶವಾಣಿ ಕೇಂದ್ರದಲ್ಲಿ ಭಾಗವಹಿಸ್ತಾ ಇದ್ದು ಜಿಲ್ಲೆನ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಇವು ವಿಚಾರಗಳನ್ನ ತಿಳಿಸ್ತಾ ಇದ್ದು ಜಿಲ್ಲೆನ ತೊಂದರೆ ತಾಪತ್ರಗಳ ಬಗ್ಗೆ ಶ್ರೋತೃಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಪಡ್ಕೊಳ್ಳಕ್ಕಿಂತ ಕಾರ್ಯಕ್ರಮ ನಿರ್ವಾಹಕರಾದ ಡಾಕ್ಟರ್ ವಿಜಯ ಅಂಗಡಿಯವು ಪ್ರಕಟಣೆಯಲ್ಲಿ ತಿಳಿಸಿಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕೆ ಇಲಾಖೆ ಕಡೆಯಿಂದ ಬರುವ ತಿಂಗಳ 3-6 ಮುಟ್ಟ ಏರ್ಪಾಟಾಗಿರುವ ಫಲಪುಷ್ಪ ಪ್ರದರ್ಶನ ಪ್ರಯುಕ್ತ ರಾಜಸಿಟ್ಟು ಉದ್ಯಾನವನ ಹಂಗೆ ಗಾಂಧಿ ಮೈದಾನದಲ್ಲಿ ಬೇರೆ ಬೇರೆ ಪೈಪೋಟಿಗ ಹಂಗೆ ಕಾರ್ಯಕ್ರಮಗಳನ್ನ ಏರ್ಪಡಿಸ್ತಾ ಇದ್ದು ಇದರಲ್ಲಿ ಭಾಗವಹಿಸಿಕೆ ಕುಸಿರವು ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರ ಕಚೇರಿನ ಸಂಪರ್ಕಿಸುವಂಗೆ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರಾದ ಪ್ರಮೋದವು ಪ್ರಕಟಣೆಯಲ್ಲಿ ತಿಳಿಸಿದಳು. ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿ ಅದಾಲತ್ ನಾಳೆ ಹೊತ್ತಾರೆ 11:00 ಮಧ್ಯಾಹ್ನ 1:30 ಮುಟ್ಟ ಮಡಿಕೇರಿ ಪಾಟೀಲ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದಿದೆ. ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಗೌಡ ಮಹಿಳಾ ಸಮಾಜ ಮೈಸೂರು ಇದರ 2022-23 ಸಾಲಿನ ವಾರ್ಷಿಕ ಮಹಾಸಭೆ ಶ್ರೀಮತಿ ದೇವಜನ ಗೀತಾ ಮುಂಟಡ್ಕ ಅವರ ಅಧ್ಯಕ್ಷತೆಯಲ್ಲಿ ಇದೇ 26 ಕೊಡಗು ಗೌಡ ಸಮಾಜ ಮೈಸೂರಲ್ಲಿ ನಡೆದಿದೆ. ಈ ಜಂಬರದ ಉದ್ಘಾಟನೆನ ರಾಜ್ಯ ಪ್ರಶಸ್ತಿ ವಿಜೇತರ ಹಂಗೆ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿಗಳಾಗಿರುವ ಪುದಿಯನರವನ ರೇವತಿ ರಮೇಶವು ಮಾಡುವೆ. ಸಂಭಾರ ಮಂಡಳಿ ವತಿಯಿಂದ ನಾಳೆ ಹೊತ್ತಾರೆ 10:30 8:00 ಮುಟ್ಟ ಮಡಿಕೇರಿ ಪಾಟೀಲ ಕ್ರಿಸ್ಟಲ್ ಕೋಟ್ಲಿ ಖರೀದಿದಾರರ ಮತ್ತು ಮಾರಾಟಗಾರರ ಒಟ್ಟಿಗೆ ಸಂವಾದ ಕಾರ್ಯಕ್ರಮ ನಡೆದಿತ್ತ ಸಂಭಾರ ಮಂಡಳಿನ ಸಹಾಯಕ ನಿರ್ದೇಶಕರು ತಿಳಿಸಿದರು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಕಾರ್ಯಕ್ರಮ ಸೋಮರ್ಪೇಟೆ ಕಸಬಾ ಹೋಬಳಿನ ಮಸಗೂಡು ಗ್ರಾಮದ ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ನಡೆದಿತ್ತು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಕೇಳುವರೆ ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮರಗೂಡು ಗ್ರಾಮದ ಕಟ್ಟೆಮಾಡು ಪರಂಬುವಿನ ಕೊಕ್ಕರೆ ಕುಟುಂಬಸ್ಥರ ಮಣ್ಣಿನಲ್ಲಿ ನೆಲೆ ನಿಂತಿರುವ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಪುನರ್ ಪ್ರತಿಷ್ಠಾಪನೆ ಬ್ರಹ್ಮಕಲಶೋತ್ಸವವು ಇದೇ 26-27 ನಡೆಯಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತನು ಮನ ಧನ ಸಹಾಯ ನೀಡಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೊಕ್ಕಲೆ ಕುಟುಂಬಸ್ಥರು ಕೇಳಿಕೊಂಡಿದ್ದಾರೆ.

ಉಪಲೋಕಾಯುಕ್ತ ಕಾರ್ಯವ್ಯಾಪ್ತಿ ಕಡಂಗಿನ ಸುಮಾರು ಪ್ರಕರಣತ್ನ ದೂರು ಕೊಡ್ತೈಂಗ ಪಿಂಜ ಎದುಪುಲುಳ್ಳೆಂಗಡೆ ಇದಕ್ಕೆ ಗೌರವಾನ್ವಿತ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆ ಎನ್ ಪಣೀಂದ್ರಾವು ಇಂದು ವಿಚಾರಣೆ ನಡೆದುಚಿ. ಮಡಿಕೇರಿರ ಜಿಲ್ಲಾ ಪಂಚಾಯತ್ ಸಭಾಬಾಡಲು ನಡೆದ ವಿಚಾರಣೆ ಸಂದರ್ಭದ ತಕ್ಕಂದ ಪಣೀಂದ್ರಾವು ನಾಪದು ಪುಕಾರಲು ಇರುವತ್ತಂಡು ಪುಕಾರು ಉಪಲೋಕಾಯುಕ್ತ ವ್ಯಾಪ್ತಿಗೆ ಸಂಬಂಧಪಟ್ಟದ್ದು ಇಂತಾನ ವಿಚಾರಣೆ ಮಾಡಲು ಉಂದಣುಚಿ. ಭೂಮಿಗೆ ಸಂಬಂಧಪಟ್ಟನಕ್ಕೆ ಸೌಲಭ್ಯ ಕೊಡುಕತೆ ಬಡಾವಣೆ ನಿರ್ಮಾಣ ಕೆರೆ ಪಿಂಜ ದೇವಡ ಕಾಡರ ರಕ್ಷಣೆ ಕೂಡುನನಿಕೆ ಸಾರ್ವಜನಿಕ ಸಮಸ್ಯೆಗೆ ತೊಡಿಕೆ ಪರಿಹಾರ ಕೊಡುತ್ತಿದ್ದು ವರದಿ ಕೊಡಿಕೊಂಡು ಅಧಿಕಾರಿಯ ಕಣುಚಿ. ಮಡಿಕೇರಿ ಆಕಾಶವಾಣಿಂಜ ನಾಳೆ ಪಲಕ ಒಂಬದ ಅಂಜಾಲಿಂಜ 10 ಗಂಟೆಗೆತ್ತನೆ ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿಯಾನ ಡಾಕ್ಟರ್ ಬಿಸಿ ಸತೀಶ್ ಪಿಂಜ, ಕೊಡಗು ಜಿಲ್ಲಾ ಪಂಚಾಯತ್ರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಎಸ್ ಆಕಾಶ್ ರೈಂಗ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ರಮದ ಮೀದ ಅರಿವಿಕೆ ತಪ್ಪದುಂಡು. ಸಾರ್ವಜನಿಕಂಗ ನೇರ ಪ್ರಸಾರದ ಕೂಡಿಯಾಡಿತು ತಂಗಡ ತೊಂದರೆ ತಾಪತ್ರರ ಮೀದ ಚರ್ಚೆ ನಡೆತಲು. ಮದೆ ಪ್ರಾಥಮಿಕ ಕೃಷಿ ಪತ್ರ ಸಹಕಾರ ಸಂಘ ನಿಯಮಿತ ಆದನಲ್ಲಿ ಇದೇ 26 ನಡಪ ಗಣರಾಜ್ಯೋತ್ಸವ ಮಾರಿಪತ್ ಅಂದು ಪಲಕ 9 ಗಂಟೆಗೆ ಮದೆ ಪ್ರಾಥಮಿಕ ಕೃಷಿ ಪತ್ರ ಸಹಕಾರ ಸಂಘದ ಗಣರಾಜ್ಯೋತ್ಸವ ದಿನಾಚರಣೆ ಪಿಂಜ ಯೋಧ ವಂದನ ಮಾಜಿ ಪಟ್ಟಾಳಕಾರಕ್ಕೆ ಪಿಂಜ ಪಟ್ಟಾಳತ್ತು ಉಳ್ಳೆಂಕ್ ಗೌರವ.